ಮಾತನಾಡಿದ ಅವರು, ಉತ್ತಮ ನಗರ ನಿರ್ಮಾಣಕ್ಕೆ ಇಂಜಿನಿಯರ್ಗಳ ಶ್ರಮ ಹೆಚ್ಚಿದ್ದು ಅವರನ್ನು ಗುರುತಿಸುವ ಕೆಲಸವಾಗಿದೆ ಎಂದು ತಿಳಿಸಿದ್ದಾರೆ. ಜೆಬಿಎ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಲವು ಅಭಿಯಂತರರಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಪ್ರಸಕ್ತ ಸನ್ನಿವೇಶದಲ್ಲಿ ವನ ವನ್ಯ ಸಂಪತ್ತಿನ ಸಂರಕ್ಷಣೆಯ ಜವಾಬ್ದಾರಿ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಪ್ರತಿಪಾದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದಲ್ಲಿ ಕೃಷಿ ಮೇಳ 2025ಕ್ಕೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಯೊಬ್ಬರೂ ಪ್ರಗತಿಪರ ರೈತರಾಗುವಂತೆ ಕರೆ. ರಾಜ್ಯದಲ್ಲಿ ಜಪಾನ್ ಉದ್ಯಮಿಗಳಿಂದ 4,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ, ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ. ಬೆಳಗಾವಿಯಲ್ಲಿಂದು ವಿವಿಧ ರೈಲ್ವೆ ಕಾಮಗಾರಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಬಿ ಸೋಮಣ್ಣ, ಮೂಲಸೌಕರ್ಯ ಸುಧಾರಿಸಲು ಅಧಿಕಾರಿಗಳಿಗೆ ಸೂಚನೆ. ಹಾಗೂ ಬೆಂಗಳೂರಿನ ಆಧಾರ್ ತಂತ್ರಜ್ಞಾನ ಕೇಂದ್ರಕ್ಕೆ ನಾಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಭತ್ತದ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಸನತ್ ಕುಮಾರ್ ಹಾಗೂ ಡಾಕ್ಟರ್ ಜಿಆರ್ ದಿನೇಶ್. ಡಾಕ್ಟರ್ ಸನತ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ದಿನೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ತಾವಿಬ್ರು ಇವತ್ತು ವೈಜ್ಞಾನಿಕವಾಗಿ ಭತ್ತದ ಬೇಸಾಯವನ್ನು ಯಾವ ರೀತಿ ಮಾಡಬೇಕು, ಮುಂದೆ ಬರಲಿರುವಂತಹ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ, ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ ವಿಸಿ ಫಾರಂ ಕೃಷಿ ಮೇಳಕ್ಕೆ ಭತ್ತಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಿದ್ಧತೆಗಳನ್ನು ಈಗಲಿಂದಲೇ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆನೂ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ದಿನೇಶ್ ಅವರೇ, ನಾಟಿ ಭತ್ತದ ಕೃಷಿ ಮಾಡೋದಕ್ಕೆ ಕೃಷಿ ಕಾರ್ಮಿಕರ ಅಭಾವ ಅಂತ ಹೇಳಿ ಬಹಳ ಜನ ಭತ್ತದ ಬೆಳೆಗಾರರು ಹೇಳ್ತಾರೆ, ಇದನ್ನು ಹೇಗೆ ನಿಭಾಯಿಸಬೇಕು ಅಂತೀರಿ? ಮತ್ತು ಕೃಷಿ ಮೇಳದಲ್ಲಿ ಯಾವ್ಯಾವ ವಿಚಾರಗಳನ್ನು ಈ ಬಗ್ಗೆ ತಾವು ಪ್ರಸ್ತುತಪಡಿಸ್ತಾ ಇದ್ದೀರಿ? ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಭತ್ತ ಬೆಳೆಸೋದಕ್ಕೆ ಈ ಏನು ನಾಟಿ ಮಾಡೋದಕ್ಕೆ ಭಾಳಷ್ಟು ಕೃಷಿ ಕಾರ್ಮಿಕರ ಅಭಾವ ಇದೆ. ಏಕೆಂದರೆ ಈ ಏನು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ 100,000 ಎಕರೆನಲ್ಲಿ ಭತ್ತ ಬರುತ್ತೆ. ಈ 100,000 ಎಕರೆ ಪ್ರದೇಶದಲ್ಲಿ ನಾಟಿನ ಕೇವಲ 45 ದಿನದಲ್ಲೇ ಮುಗಿಸ್ಬೇಕು. ಅಷ್ಟನ್ನು ಮುಗಿಸ್ಬೇಕಂದ್ರೆ ಪ್ರತಿದಿನ ನಮಗೆ ಸುಮಾರು 25,000 ಕಾರ್ಮಿಕರ ಅಗತ್ಯವಿದೆ. ಎಲ್ಲ ವಿಲೇಜ್ನಲ್ಲಿ ಇದ್ಕೊಂಡು ಕೂಡ ನಮಗೊಂದು 10,000 ಕಾರ್ಮಿಕರು ಆ ನಾಟಿ ಕಾರ್ಯಕ್ಕೆ ಸಿಗ್ತಾಯಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಭತ್ತ ಬೆಳೆಯೋದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಸೊ ಕೃಷಿ ಕಾರ್ಮಿಕರ ಕೊರತೆ ಇರೋದ್ರಿಂದ ಭತ್ತದ ನಾಟಿ 45 ದಿನ ಸಸಿಗಳನ್ನು ಕೂಡ ನಾಟಿ ಮಾಡ್ತಾಯಿದ್ದಾರೆ ರೈತರು. ಹೀಗಾಗಿ ಇಳುವರಿ ಕುಂಠಿತವಾಗ್ತದೆ. ಇದನ್ನೆಲ್ಲ ಹೋಗಲಾಡಿಸೋದಕ್ಕೆ ನಾವು ಕೂಡ ಆ ದೇಶದಲ್ಲಿ ಒಂದು ಚಿಂತನೆಗಳನ್ನು ಮಾಡಿ ಈಗ ಯಂತ್ರಚಾಲಿತ ನಾಟಿ ಅಂತ ಸರ್, ಈಗ ಕೂಲಿ ಕಾರ್ಮಿಕರ ಬದಲಾಗಿ ಯಂತ್ರಗಳಿಂದ ನಾಟಿ ಮಾಡೋದು, ಇದಕ್ಕೆ ಪೂರಕವಾದಂಥ ಒಂದು ಏನು ತಾಂತ್ರಿಕತೆಗಳನ್ನು ನಮ್ಮ ಒಂದು ಇದರಿಂದ ಮಾಡ್ತಾಯಿದ್ದೀವಿ. ಇಲ್ಲಿ ಮುಖ್ಯವಾಗಿ ಯಂತ್ರಚಾಲಿತ ನಾಟಿ ಅಂದರೆ ನಮಗೆ ಬೀಜನೂ ಉಳಿಸ್ಬೋದು, 15 ಕೆಜಿ ಟ್ರೇನಲ್ಲಿ ನರ್ಸರಿ ಬೆಳೆಸ್ಬೇಕು, ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಅಂದರೆ ನಾಟಿ ಮಾಡೋದಕ್ಕೆ ಪೈರು ಬೆಳೆಸೋದೇ ಸಮಸ್ಯೆ. ಆ ತಾಂತ್ರಿಕತೆಯನ್ನು ನಾವು ಅಚ್ಚುಕಟ್ಟಾಗಿ ಈ ಕೃಷಿ ಮೇಳದಲ್ಲಿ ನಾವು ಕೊಡ್ತಾಯಿದ್ವಿ. ಅದನ್ನೇನು ಡೆಮಾನ್ಸ್ಟ್ರೇಷನ್ ಮಾಡಿ ಮತ್ತು ನಾಟಿ ಮಾಡಿಸಿರೋ ಒಂದು ತಾಕುಗಳನ್ನು ಕೂಡ ನಾವು ನೋಡ್ಬೋದು ಯಂತ್ರಚಾಲಿತ ನಾಟಿನ. ಇದರಿಂದ ಕೃಷಿ ಕಾರ್ಮಿಕರ ಅಗತ್ಯತೆಯನ್ನು ನಿವಾರಿಸ್ಬೋದು. ಮತ್ತು ರೈತರು ಕೂಡ ಈಗ ಧರ್ಮಸ್ಥಳ ಸಂಘದವರು ಸುಮಾರು ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ 25-30 ನಾಟಿ ಯಂತ್ರಗಳಿದ್ದಾವೆ, ಅವುಗಳನ್ನು ಬಳಸ್ಕೊಂಡು ನೀವೇ ಸಸಿ ಬೆಳೆ ಮಾಡಿಕೊಂಡು ನಾಟಿನೂ ಮಾಡ್ಬೋದು. ಅದಕ್ಕೆ ನಾವು ಪೂರಕವಾದಂಥ ಒಂದು ತಾಂತ್ರಿಕತೆಗಳನ್ನು ಇಲ್ಲಿ ಒದಗಿಸ್ತೀವಿ. ಇದು ಒಂದು ಯಂತ್ರಚಾಲಿತ ನಾಟಿನ ಮಾಡೋದು ಒಂದು ಮುಖ್ಯವಾದಂಥ ಉದ್ದೇಶ. ಇದ್ರ ಜೊತೆಗೆ ಡ್ರಮ್ ಸೀಡರ್ ಬಿತ್ತನೆ ಭತ್ತ, ಈ ಡ್ರಮ್ ಸೀಡರ್ ಅಂದರೆ ನೇರವಾಗಿ ನಾವು ನೇರ ಬಿತ್ತನೆಯನ್ನು ಮಾಡ್ಬೋದು. ಇಲ್ಲಿ ನಾಟಿ ಮಾಡೋದು ಬದಲಾಗಿ ಮೊಳಕೆ ಬಂದಿರೋ ಬೀಜವನ್ನು ಡ್ರಮ್ ಸೀಡರಿಂದ ಬಿತ್ತನೆ ಮಾಡೋದು, ಇದನ್ನು ಕೂಡ ನಾವು ಪದ್ಧತಿ ಪ್ರಾತ್ಯಕ್ಷಿತೆಯನ್ನು ಮಾಡಿ ಈ ಕೃಷಿ ಮೇಳದಲ್ಲಿ ನಾವು ತೋರಿಸ್ತೀವಿ ಸರ್. ಇದರಿಂದ ನಮಗೆ ನಾಟಿ ಮಾಡೋದಕ್ಕೆ ಏನು ಕೂಲಿ ಆಳು ಬೇಕೋ ಅದು ಕಡಿಮೆ ಆಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ರೈತರ ಚಿಲ್ಕೆ ಭತ್ತ ಅಂತ ಮಾಡ್ತಾಯಿದ್ದಾರೆ. ಚಿಲ್ಕೆ ಭತ್ತ ಅಂದರೆ ಕೆಲವು ನರಸೀಪುರದ ಏರಿಯಾದಲ್ಲಿ ಅಂದರೆ ಇದು ನಾವು ಇನ್ಯಾರು ಬೇರೆಯವ್ರಿಗೆ ಹೇಳಿಬಿಟ್ರೆ ಅವ್ರೇನು ಮಾಡ್ತಾರೆ, 25 ಕೆಜಿ ಎಕರೆಗೆ ಬೇಕು ಬೀಜ, 25 ಕೆಜಿನೂ ಹಾಕ್ಬಿಟ್ಟು ಬೆಳೆದ್ಬಿಟ್ರೆ ಬರೋಲ್ಲ ಭತ್ತ. ಚಿಲ್ಕೆ ಭತ್ತ ಅಂದರೆ 10 ಕೆಜಿ ಬೀಜನೇ ಹಾಕ್ಬೇಕು. 10 ಕೆಜಿ ಬೀಜ ಹಾಕೋದ್ರಿಂದ ಅದು ಸಮನಾಗಿ ಹಾಕ್ಬೇಕು, ಮತ್ತು ಅದನ್ನು ಚೆಲ್ಲೋದಕ್ಕೋಸ್ಕರನೇ ಈ ನರಸೀಪುರದ ಏರಿಯಾದಲ್ಲಿ ಈ ತಮಿಳ್ನಾಡಿಂದ ಕರೆಸ್ತಾರೆ ರೈತರನ್ನ. ಅವನಿಗೆ ಒಂದು ಎಕರೆಗೆ 400 ರೂಪಾಯಿ ಕೊಡ್ತಾರೆ. ಅವನು ಒಂದು ಬೀಜನೂ ಆ ಕಡೆ ಈ ಕಡೆ ಹೋಗ್ಬಾರ್ದು, ಹಂಗೆ 10 ಕೆಜಿ ಬೀಜದಲ್ಲಿ 1 ಎಕರೆ ಪ್ರದೇಶದಲ್ಲಿ ಅಷ್ಟು ಚೆನ್ನಾಗಿ ಹಾಕ್ತಾನೆ ಅವನು. ಆ ರೀತಿ ಹಾಕಿ ಬೆಳೆಯೋದ್ರಿಂದ ಅದು ಬರುತ್ತೆ, ಇಲ್ಲ ಅಂದರೆ 25 ಕೆಜಿ ಹಾಕಿದರೆ ಬರೀ ಹುಲ್ಲು ಬರುತ್ತೆ, ಭತ್ತ ಬರೋಲ್ಲ. ಮತ್ತು ಈ ನೇರ ಬಿತ್ತನೆ ಭತ್ತದಲ್ಲಿ ಹುಲ್ಲಿನ ಅವಳಿ ಜಾಸ್ತಿ, ಕಳೆಗಳ ಅವಳಿ ಜಾಸ್ತಿ, ಅವನ್ನ ನಿರ್ವಹಣೆ ಮಾಡೋದಕ್ಕೆ ನಮ್ಮ ಕೃಷಿ ಮೇಳದಲ್ಲಿ ಎಲ್ಲ ತಾಂತ್ರಿಕತೆಗಳನ್ನು ನಾವು ಹೇಳಿಕೊಡ್ತೀವಿ ರೈತರಿಗೆ. ಅದನ್ನು ಬಂದು ಅವರು ಕಲಿಬೋದು. ಇದು ಮುಖ್ಯವಾಗಿ ಈ ರೀತಿಯಾಗಿ ನಾವು ಯಂತ್ರಚಾಲಿತ ನಾಟಿ ನೇರ ಬಿತ್ತನೆಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಲಿ ಆಳುಗಳ ಅಭಾವವನ್ನು ಕಡಿಮೆ ಮಾಡ್ಕೊಳ್ಬೋದು. ಸನತ್ ಅವರೇ, ಹೆಚ್ಚು ಯೂರಿಯಾವನ್ನು ಭತ್ತದಲ್ಲಿ ಬಳಸೋದ್ರಿಂದ ಏನು ಅನಾನುಕೂಲಗಳಿದ್ದಾವೆ, ಏನಾದ್ರು ಪ್ರಯೋಜನಗಳೇನಾದ್ರು ಇದೆಯಾ? ಈಗ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕಾರ ಎಕರೆ ಭತ್ತ ಬೆಳಿಬೇಕಂದಾಗ 40 ಕೆಜಿ ಯೂರಿಯಾವನ್ನು ಹಾಕ್ಬೇಕಂತ ಹೇಳಿರ್ತೀವಿ. ಅದನ್ನು 2 ಹಂತದಲ್ಲಿ ಹಾಕ್ಬೇಕಂತ ಹೇಳಿರ್ತೀವಿ. ಈಗ ರೈತರು ಮಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ 40 ಕೆಜಿ ಯೂರಿಯಾನೂ ಹಾಕಿರ್ತಾರೆ, ಮತ್ತು ಅದರ ಜೊತೆಗೆ ಒಂದು 20 ಕೆಜಿ ಸಣ್ಣ ಉಪ್ಪು ಹಾಕ್ತಾಯಿದ್ದಾರೆ. ಅದನ್ನು ಅಮೋನಿಯಾ ಇರ್ತಕ್ಕಂಥ ಅಮೋನಿಯಂ ಸಲ್ಫೇಟ್, ಅದು ಎರಡರಲ್ಲೂ ಅಮೋನಿಯಾ ಇರ್ತದೆ. ಇದಿರೋದ್ರಿಂದ ಏನಾಗ್ತದೆ, ಗಿಡಗಳು ಯಾವುದೇ ಗಿಡ ಆಗಲಿ, ಭತ್ತ ಆಗಲಿ, ಬೇರೆ ಯಾವುದೇ ಬೆಳೆ ಆಗಲಿ, ಹಚ್ಚ ಹಸಿರಾಗ್ಬಿಟ್ಟು ಉದ್ದಕ್ಕೆ ಬೆಳೆದ್ಬಿಟ್ಟು ಗುಂಪಾಗಿ ಕಾಣ್ತದೆ. ಹಚ್ಚ ಹಸಿರಾಗಿ ಯಾವಾಗ ಕಾಣ್ತದೋ ನನ್ನ ಬೆಳೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾರೆ. ಆ ರೀತಿ ಹಚ್ಚ ಹಸಿರಾಗಿರ್ತಕ್ಕಂಥ ಬೆಳೆಗಳು ಯಾವುದೇ ಆಗಿರಲಿ, ಭತ್ತದಲ್ಲಿ ಭತ್ತ ತಗೊಂಡಾಗ ನಾವು ಆ ಇಲಾಂಗೇಷನ್ ಸೆಲ್ ಇಲಾಂಗೇಷನ್ ಅಂತ ಆಗ್ಬಿಟ್ಟು ಏನಾಗ್ತದೆ, ಗಿಡ ಉದ್ದಕ್ಕೆ ಬೆಳೆದಿರ್ತದೆ, ಮತ್ತು ಸೆಲ್ಲೊಳಗಿರ್ತಕ್ಕಂಥ ಸೈಟೋಪ್ಲಾಸಮ್ ಎಲ್ಲ ಡೈಲ್ಯೂಟ್ ಆಗಿರ್ತದೆ. ಅದರೊಳಗೆ ಏನು ಫಿನಾಲಿಕ್ ಕಂಟೆಂಟ್ಸ್ ಇರ್ತದೆ, ಈಗ ರೋಗ ಕೀಟನ ಹತೋಟಿ ಮಾಡ್ತಕ್ಕಂಥ ಫಿನಾಲಿಕ್ ಕೆಮಿಕಲ್ಸ್ ಅದರೊಳಗಿರ್ತಕ್ಕಂಥವೇನಾಗ್ತದೆ, ಡೈಲ್ಯೂಟ್ ಆಗಿಬಿಟ್ಟು ಏನಾಗ್ತದೆ, ಅವು ರೋಗ ಕೀಟಕ್ಕೆ ತುತ್ತಾಗ ಕಾರಣ ಆಗಿರ್ತದೆ. ಅದಕ್ಕಾಗಿ ಯೂರಿಯಾವನ್ನು ಆದಷ್ಟು ರೈತರು ನಾವೆಷ್ಟು ಶಿಫಾರಸು ಮಾಡಿರ್ತೀವೋ ಮತ್ತು ಮಣ್ಣಿನ ಫಲವತ್ತತೆ ಆಧಾರದ ಮೇಲೇ ಹಾಕ್ಬೇಕು, ಯಾವ ಕಾರಣಕ್ಕೂ 2-2 ಸರಿ ಹಾಕೋದು ಬೇಕಾಗಿಲ್ಲ. ಮತ್ತು ಯಾರ್ದು ಭತ್ತದ ಗದ್ದೆ ಅಚ್ಚಿಗಿರ್ತದೋ ಅವರು ಯೂರಿಯಾ ಸೋಕ್ಸೋದೇ ಬೇಕಿಲ್ಲ, ಅಲ್ಲಿ ಅಚ್ಚಿಗಿದ್ರು ಕೂಡ ಮತ್ತೆ ಹಾಕಕ್ಕೆ ಹೋಗ್ತಾರೆ. ಅದರಿಂದ ಏನಾಗ್ತದೆ, ಈ ರೋಗ ಕೀಟಕ್ಕೆ ಒಂದು ದಾರಿ ತೋರಿಸ್ದಂಗೆ ಆಗ್ತದೆ. ಅದನ್ನು ಆದಷ್ಟು ನಿಯಮಿತವಾಗಿ ಇಟ್ಕೊಂಡಿರ್ಬೇಕಾಗ್ತದೆ ಸರ್ ರೈತರು, ಅದೊಂದು ಮುಖ್ಯವಾದ ಕಾರಣ ಆಗಿರ್ತದೆ. ಅಂದರೆ ಹೆಚ್ಚಿಗೆ ಬಳಸಬಾರ್ದು, ಹೆಚ್ಚಿಗೆ ಬಳಸಬಾರ್ದು, ಎಷ್ಟು ಬೇಕಷ್ಟು, ಮತ್ತು ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ, ಮಣ್ಣು ಪರೀಕ್ಷೆ ಆಧಾರದ ಮೇಲೇ ಯೂರಿಯಾವನ್ನು ಬಳಕೆ ಮಾಡೋದು ಭಾರಿ ಒಳ್ಳೆಯದು. ಯಾಕಂದರೆ ನಾವು ಕಾವೇರಿ ನೀರು ಹರಿಸ್ತಾ ಇರ್ತೀವಿ, ಕಾಲುವೆ ನೀರಲ್ಲಿ ಕೂಡ ಯೂರಿಯಾ ಬಂದಿರ್ತದೆ, ಮತ್ತು ಮಳೆ ಬಂದಾಗ ಮಳೆ ನೀರಲ್ಲೂ ಯೂರಿಯಾ ಇರ್ತದೆ, ವಾತಾವರಣದಲ್ಲಿ ಹೆಚ್ಚಾಗಿ ಯೂರಿಯಾ ಇರೋದ್ರಿಂದ ಆದಷ್ಟು ಅದನ್ನು ನಿಯಮಿತವಾಗಿ ಬಳಸಿದರೆ ನಮಗೆ ಈ ರೋಗ ಕೀಟಗಳನ್ನ ಅಲ್ಲೇ ನಾವು ಹತೋಟಿ ಮಾಡ್ದಂಗೆ ಆಗ್ತದೆ ಸರ್. ದಿನೇಶ್ ಅವರೇ, ಕೃಷಿ ಮೇಳದಲ್ಲಿ ಭತ್ತದ ತಳಿಗಳ ಬಗ್ಗೆ ಯಾವ್ಯಾವ ರೀತಿಯ ಮಾಹಿತಿ ದೊರೆಯಬಹುದು? ಹೌದು, ನಮ್ಮ ರೈತರಿಗೆ ಆ್ಯಕ್ಚುಲಿ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸುಮಾರು 180 ದೇಶಿ ತಳಿಗಳು, ಅಂದರೆ ಈ ರೈತರಲ್ಲೇ ಮನೆ ಮಾಡಿರ್ತಕ್ಕಂಥ ಕೆಲವೊಂದು ದೇಶಿ ತಳಿಗಳಿದ್ದಾವೆ, ಅವರಿಂದಲೇ ಕಲೆಕ್ಟ್ ಮಾಡಿ ಮತ್ತು ನಮ್ಮಲ್ಲಿರ್ತಕ್ಕಂಥವನ್ನು ಸೇರಿಸಿಬಿಟ್ಟು ಸುಮಾರು 180 ದೇಶಿ ತಳಿಗಳನ್ನು ನಾವು ಇಲ್ಲಿ ಬೆಳೆದಿದ್ದೀವಿ. ಮತ್ತು ಅವರು ನೋಡಿಬಿಟ್ಟು ಈ ತಳಿ ನಮಗೆ ಬೇಕು ಅಂದರೆ ಅದು ಕಟಾವ್ ಆದ ನಂತರ ಅವರಿಗೆ ಒಂದು 50-100 ಬೀಜ ಕೊಡ್ತೀವಿ, ಕೆಜಿಗಟ್ಟಲೆ ಕೊಡೋಲ್ಲ. ಅದರಿಂದ ಅವರು ಡೆವಲಪ್ ಮಾಡ್ಕೋಬೇಕು, 50-100 ಬೀಜ ಕೊಡ್ತೀವಿ, ಅದನ್ನು ಅವರು ಅಭಿವೃದ್ಧಿಪಡಿಸ್ಕೋಬೋದು. ಆ ರೀತಿಯಾಗಿ ದೇಶಿ ತಳಿಗಳು ಕೂಡ ನಮ್ಮಲ್ಲಿ ಬೆಳೆದು ಪ್ರದರ್ಶನ ಮಾಡ್ತಿದ್ವಿ. ಇದಲ್ಲದೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಆದಂಥ ಸುಮಾರು 30 ಭತ್ತದ ತಳಿಗಳನ್ನು, ರೈತರು ಏನು ಬೆಳೀತಾಯಿದಾರಲ್ಲ ಎಲ್ಲ ತಾಕುಗಳಲ್ಲಿ, ಆ 30 ಹೆಚ್ಚು ಭತ್ತದ ತಳಿಗಳನ್ನು ಬೆಳೆದು ಪ್ರದರ್ಶನವನ್ನು ಮಾಡಿರ್ತೀವಿ. ನೀವು ನೋಡ್ಬೋದು ನಾವು ಯಾವ ತಳಿ ಬೆಳೆದ್ರೆ ಚೆನ್ನಾಗಿ ಇಳುವರಿ ತೆಗಿಬೋದು ಅಂತ ಆ ಥರ ಪ್ರದರ್ಶನವನ್ನು ಕೂಡ ಮಾಡಿದ್ವಿ. ಇದ್ರ ಜೊತೆಗೆ ನಾವೇನು ಮಾಡಿದ್ವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆದಂಥ KMP 220 ಅಂತ ಮಂಡ್ಯ ಜ್ಯೋತಿ, ಈ ಕೆಂಪಕ್ಕಿ ಅಂತಾರಲ್ಲ ಅದು ಜ್ಯೋತಿ, ಅದನ್ನು ಕೂಡ ಬೆಳೆದು ನಿಮಗೆ ತೋರಿಸ್ತಾ ಇದ್ವಿ. ಮತ್ತು KMP 225 ಅಂತ ಮಿನಿ ಲಾಂಗ್ ಅಂತ ಹೇಳ್ತೀರ, IR 64 ಥರ, ಅದನ್ನು ಕೂಡ ಬೆಳೆದು ನಾವು ನಿಮಗೆ ತೋರಿಸ್ತಾ ಇದ್ವಿ. ಮತ್ತು ಅದಲ್ಲದೆ ಈ ಅರೆ ನೀರಾವರಿಯಲ್ಲಿ ಬೆಳೀತಕ್ಕಂಥ ಒಂದು ತಳಿಯಾದಂಥ ದಕ್ಷ KMP 175 ಅಂತ, ಅಂದರೆ ನೀರು ನಿಲ್ಲಿಸೋದೆ ಬೇಡ, ನೀವು ತೆಂಗಿನ ತೋಟದಲ್ಲೋ ಇನ್ನೆಲ್ಲೋ ಭತ್ತ ಬೆಳಿಬೇಕು ಅಂದರೆ ಬೆಳಿಬೋದು. ಆ ತಳಿಯನ್ನು ಕೂಡ ಬೆಳೆದು ನಾವು ಇಲ್ಲಿ ತೋರಿಸ್ತಾ ಇದ್ವಿ. ಮತ್ತು ಇದಲ್ಲದೆ ನಮಗೆ ಮುಂದಿನ ವರ್ಷಗಳಲ್ಲಿ ಬಿಡುಗಡೆ ಆಗ್ತಕ್ಕಂಥ ತಳಿಗಳನ್ನು ಕೂಡ ನಾವು ಪ್ರದರ್ಶನದಲ್ಲಿ ಬೆಳೆದು ತೋರಿಸ್ತಾ ಇದ್ವಿ. ಅಂದರೆ ನೀವು ಈಗಲೇ ನೀವು ಅದನ್ನು ಈ ತಳಿ ಮುಂದೆ ಬರ್ಬೋದು, ಇದನ್ನು ಹಾಕ್ಬೋದು ಅಂತಲೂ ಕೂಡ ನೀವು ಗೆಸ್ ಮಾಡ್ಬೋದು. ಅಂದರೆ ಈಗ KCP 1 ಅಂತ, ಅದು ಒಂದು ಸಣ್ಣ ಕಾಳಿನ ತಳಿ, ಅದನ್ನು ಕೂಡ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ ಬೆಳೆದ್ಬಿಟ್ಟು. ಅದ್ರ ಜೊತೆಗೆ MSN 113 ಅಂತ 113, ಅದು ಕೂಡ ಸಣ್ಣ ಭತ್ತದ ತಳಿ, ಅದು ಭಾಳ ಒಂದು ಇಳುವರಿ ಕೊಡ್ತಕ್ಕಂಥ ತಳಿ, ಅದನ್ನು ಕೂಡ ಬೆಳೆದು ನಾವು ಪ್ರದರ್ಶನ ಮಾಡ್ತಿದ್ವಿ. ಜೊತೆಗೆ ಹೈಬ್ರಿಡ್ ಭತ್ತ ಆದಂಥ KRH 11 ಇದೆ ಹೊಸ ತಳಿ, ಅದು ಬಿಡುಗಡೆ ಮುಂದೆ ಬಿಡುಗಡೆ ಆಗ್ತಕ್ಕಂಥ ತಳಿ, ಅದನ್ನು ಬೆಳೆದಿದ್ವಿ. ಇವನ್ನೆಲ್ಲವನ್ನು ಕೂಡ ನಾವು ಪ್ರಾತ್ಯಕ್ಷತೆಗಳಲ್ಲಿ ಬೆಳೆದು ಪ್ರದರ್ಶನವನ್ನು ಏರ್ಪಡಿಸಿದ್ವಿ, ಇವನ್ನ ನೋಡ್ಬೋದು. ಇದ್ರ ಜೊತೆಗೆ ನಮ್ಮ ನ್ಯಾಷನಲ್ ಲೆವೆಲಿಂದ ಬಂದಂಥ ಇನ್ನೂ ಅಧಿಕ ತಳಿಗಳು, ಸುಮಾರು 500 ಹೆಚ್ಚಿಗೆ ತಳಿಗಳನ್ನು ಕೂಡ ಬೆಳೆದಿದ್ವಿ. ಅವನ್ನು ನೋಡಿ ನೀವು ಏನಾದರೂ ಬೇಕು ಅಂದರೆ ಅದ್ರ ಸೀಡ್ಸನ್ನು ಕೂಡ ನಾವು 50-100 ನಿಮಗೆ ಬೇಕಂದ್ರೆ ನಾವು ಕಟಾವಾದ ನಂತರ ಕೊಡ್ತೀವಿ. ಭತ್ತದಲ್ಲಿ ಬರುವಂತಹ ರೋಗಗಳು, ಈಗ ಹುಸಿ ಕಾಡಿಗೆ ರೋಗ ಮತ್ತು ಬೇರೆ ಬೇರೆ ತರಹದ ಏನು ಕಾಯಿಲೆಗಳಿದ್ದಾವೆ, ಅದರ ಒಂದು ನಿರ್ವಹಣೆ ಲಕ್ಷಣ ಅದರ ಬಗ್ಗೆ ಹೇಳಿ ಡಾಕ್ಟರ್ ಸನತ್ ಕುಮಾರ್. ಈಗ ಈ ಮುಂಗಾರಿನಲ್ಲಿ ಎಲ್ಲ ಆಲ್ರೆಡಿ ಭತ್ತ ನಾಟಿ ಆಗಿರ್ತದೆ. ಈಗ ನಾಟಿಯಾಗಿ ಈಗ ಕೆಲವು 15 ಆಗಿದೆ, ಕೆಲವು 20 ಆಗಿರ್ತದೆ. ಈ ನಾಟಿಯಾಗಿ ಹೆಚ್ಚು ದಿನ ಆದಾಗ ಈಗ ಯಾರ್ಯಾರು ಭತ್ತದ ಗದ್ದೆಗೆ ಹೆಚ್ಚಿಗೆ ಯೂರಿಯಾ ಹಾಕಿದ್ದಾರೆ ಅಂದರೆ ಫಸ್ಟ್ ಬರೋ ರೋಗನೇ ಬೆಂಕಿ ರೋಗ ಬರ್ತದೆ. ಆ ಬೆಂಕಿ ರೋಗ ಕಾಣಿಸ್ತಂದರೆ ಸುಟ್ಟಂಥ ಚುಕ್ಕೆಗಳು ಎಲೆ ಮೇಲೆ ಕಂಡು ಬಂತು ಅಂದ ತಕ್ಷಣ ರೈತರು ಒಂದು ಎರಡು ಚುಕ್ಕೆ ಕಾಣ್ತಲ್ಲೇ ಒಂದು ಸಿಂಪರಣೆ ಮಾಡಲೇಬೇಕಾಗ್ತದೆ ಈ ವರ್ಷ. ಯಾಕಂದರೆ ಈ ವರ್ಷ ಮುಂಗಾರು ಮುಂಚೆನೇ ಸ್ಟಾರ್ಟಾಗಿ 3 ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ, ಕೆರೆ ಕಟ್ಟೆಲ್ಲ ನೀರು ತುಂಬಿರೋದ್ರಿಂದ ಒಂದು ಚುಕ್ಕೆ ಕಾಣ್ತಲ್ಲೇ ಒಂದು ಸಿಂಪರಣೆ ಮಾಡಬೇಕಾಗ್ತದೆ. ಇಲ್ಲಿ ನಾವು ಸುಲಭವಾಗಿ ಒಂದು ಸಿಂಪಡೆಗೆ ಸಾಫ್ ಅಂತಕ್ಕಂಥ ಶಿಲೀಂದ್ರನಾಶಕ, ಅದು ಕಾಂಬಿ ಪ್ರಾಡಕ್ಟ್ ಆಗಿರ್ತದೆ, ಅದು ಕಾರ್ಬಿಡೈಜಿನ್ ಪ್ಲಸ್ ಮ್ಯಾಂಕೋಜಬ್ ಅಂತಕ್ಕಂಥ ಶಿಲೀಂದ್ರನಾಶಕ ಇರೋದರಿಂದ ಅದನ್ನು 2 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಅದ್ರ ಜೊತೆಗೇ ಒಂದು ಕೀಟನಾಶಕನೂ ಸೇರಿಸ್ಕೊಂಡ್ರೆ ಭಾರಿ ಒಳ್ಳೆಯದು. ಪಿಪ್ರನಿಲ್ ಅಂತಕ್ಕಂಥದ್ದೊಂದು ಕೀಟನಾಶಕ ಇರ್ತದೆ, ರಿಜೆಂಟ್ ಅಂತೀವಿ ಅದನ್ನ, ಟ್ರೇಡ್ ನೇಮ್. ಅದನ್ನು 1.5 ml ಸಾಫ್ 2 ಗ್ರಾಂ, ಇವೆರಡನ್ನು ಪ್ರತಿ ಲೀಟ್ರ್ ನೀರಂತೆ ಬೆರೆಸಿ 15 ಲೀಟ್ರ್ ಕ್ಯಾನ್ಗೆ ಸಾಫು 30 ಗ್ರಾಮು ಪಿಪ್ರನಿಲ್ಲು 17.5 ml ಮಿಶ್ರಣ ಮಾಡಿಬಿಟ್ಟು ಅವರು ಸಿಂಪಡಣೆ ಮಾಡೋದ್ರಿಂದ ಮುಂದೆ ಬರ್ತಕ್ಕಂಥ ಆ ಬೆಂಕಿ ರೋಗ ಮುಂದುವರಿತಕ್ಕಂಥದ್ದು ಅಥಾರಿಟಿ ಆಗ್ತದೆ, ಮತ್ತು ಬರ್ತಕ್ಕಂಥ ಕೀಟನೂ ಅಥಾರಿಟಿ ಆಗ್ತದೆ ಸರ್. ಇದನ್ನು ಪ್ರತಿಯೊಬ್ಬರು ಮಾಡಲೇಬೇಕಾಗ್ತದೆ. ಯಾಕಂದರೆ ಈ ವರ್ಷ ವಾತಾವರಣ ತುಂಬ ಸೂಕ್ತ ಇರೋದ್ರಿಂದ ನಾವು ಈ ಸಾರಿ ಹೆಚ್ಚಾಗಿ ಈ ಬೆಂಕಿ ರೋಗ ಬರೋ ಸಾಧ್ಯತೆನ ಕಾಣ್ಬೋದು ಅನ್ನಿಸ್ತದೆ. ಅದಕ್ಕಾಗಲೇ ಅವರು ಯೂರಿಯಾವನ್ನು ಎಷ್ಟು ಬೇಕು ಅಷ್ಟು ಹಾಕೊಂಡು ಸ್ವಲ್ಪ ನಿರ್ವಹಣೆ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರ್ತದೆ ಸರ್. ಅದಾದಮೇಲೆ ಇನ್ನು ಕಳೆ ತೆಗೆದ ನಂತರ ನಮಗೆ ಆ ಶೀತ್ ಬ್ಲೇಟ್ ಅಂತಕ್ಕಂಥ ಒಂದು ರೋಗ, ಶಿಲೀಂಧ್ರ ರೋಗ ಬರ್ತದೆ, ರೆಜೊಕ್ಟೋನಿ ಅಂತಕ್ಕಂಥ ಶಿಲೀಂಧ್ರ ರೋಗ. ಅದು ಜ್ಯೋತಿ ವೆರೈಟಿಯಲ್ಲಿ ಹೆಚ್ಚಾಗಿ ನಾವು ಕಂಡುಬಂದಿರ್ತದೆ, ಪಾಂಡುಪುರ ತಾಲೂಕಲ್ಲೆಲ್ಲ ಹೆಚ್ಚಾಗಿ ಕಂಡಿರ್ತದೆ. ಅದಕ್ಕಷ್ಟೇ ನಾವು ಫಸ್ಟ್ ಹೇಳಿದಂಥ ಶಿಲೀಂಧ್ರನಾಶಕ, ಬೆಂಕಿ ರೋಗಕ್ಕೆ ಹೇಳಿದಂಥ ಶಿಲೀಂಧ್ರನಾಶಕ ಹೊಡೆದಿದ್ರೆ ಸಾಕು, ಅದು ಅಥರಡಿ ಆಗ್ತದೆ. ಇಲ್ಲಿ ನೀರನ್ನು ಜಾಸ್ತಿ ಹೆಚ್ಚಾಗಿ ಇಟ್ಕೋಬಾರ್ದು, ಗದ್ದೆಯಲ್ಲಿ ನೀರು ಜಾಸ್ತಿ ನಿಲ್ಲಿಸ್ಕೋಬಾರ್ದು. 1 ಇಂಚಷ್ಟು ನೀರನ್ನು ನಾವು ನಿಲ್ಲಿಸೋದ್ರಿಂದ ಆದಷ್ಟು ಈ ರೆಜೊಕ್ಟೋನ್ ಅಂತಕ್ಕಂಥ ಶಿಲೀಂಧ್ರ ಕಡಿಮೆ ಆಗ್ತಾ ಹೋಗ್ತದೆ ಸರ್. ಮತ್ತು ಗದ್ದೆಯಿಂದ ಗದ್ದೆಗೆ ನೀರು ಹರಿದಾಗ ಏನಾಗ್ತದೆ, ಈ ಶಿಲೀಂಧ್ರ ಮೂವ್ ಆಗ್ತಾ ಇರ್ತದೆ. ಅದಕ್ಕೆ ಆದಷ್ಟು ನಾವು ನೀರನ್ನು ಗದ್ದೆಯಿಂದ ಗದ್ದೆ ಹರಿದಂಗೆ ಹೆಚ್ಚು ನೀರು ನಿಲ್ಲಿಸ್ದಂಗೆ ಮಾಡ್ಕೊಂಡು ಹೆಚ್ಚು ಯೂರಿಯಾ ಹಾಕೋದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ನಮ್ಗೆ ಆ ಒಂದು ಸಿಂಪರಣೆಯಲ್ಲಿ ಇವೆರಡು ರೋಗನೂ ಹತೋಟಿ ಆಗ್ತದೆ. ಮತ್ತು ಇನ್ನೊಂದು, ಈಗ ನಾವು ಹೊಸ್ತ ಕಾಣ್ತಿರೋದು ಉಸಿ ಕಾಡಿಗೆ ರೋಗ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ರೋಗ, ಅದು ಕೂಡ ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಪ್ರತಿಯೊಂದು ಇದು ಗದ್ದೆಯಲ್ಲೂ. ಅದೇನು ಇಂಡಿಕೇಶನ್ ಅಂದರೆ ಅವರು ಮಣ್ಣಿಗೆ ಹೆಚ್ಚಾಗಿ ಯೂರಿಯಾ ಹಾಕಿರ್ತಾರೆ, ಮತ್ತು ಫಾಸ್ಫರಸ್ ಬೂದಿಗುಡನೂ ಹೆಚ್ಚಾಗಿ ಹಾಕಿರ್ತಾರೆ. ಇವೆರಡು ಜಾಸ್ತಿ ಇರೋ ಜಾಗದಲ್ಲಿ ನಮಗೆ ಭತ್ತದ ಗದ್ದೆ ತುಂಬ ಆರೋಗ್ಯವಾಗಿ ಗುಂಪಾಗಿ ಚೆನ್ನಾಗಿ ಕಾಣಿಸ್ತದೆ. ಗೊನೆ ಬರೋ ಸಮಯದಲ್ಲಿ ನಮಗೆ ಆ ಕಾಳುಗಳ ಮೇಲೆ ಹಂಗೆ ಒಂಥರ ಶಿಲೀಂಧ್ರ ಬಂದುಬಿಟ್ಟು ಗಂಟುಗಳು ಬಂದು ಆ ಗಂಟಂಗೆ ಕಪ್ಪಾಗಿ ಮತ್ತು ಅವು ಉಸಿ ಕಾಡಿಗೆ ಥರ ಆಗಿಬಿಟ್ಟು ಆ ಶಿಲೀಂಧ್ರ ರೋಗ ವೃದ್ಧಿ ಆಗ್ತಾ ಹೋಗ್ತಾ ಇರ್ತದೆ ಸರ್. ಅದಕ್ಕಾಗಿ ಅಲ್ಲಿನೂ ಗೊಬ್ಬರದ ನಿರ್ವಹಣೆ ತುಂಬ ಮುಖ್ಯ ಆಗಿರ್ತದೆ. ಅದಕ್ಕಾಗಿ ಫಸ್ಟಿಂದಲೇ ಅವರು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳನ್ನೇ ಹಾಕಬೇಕು. ಆದಷ್ಟು ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಮಾಡೋದು ಭಾರಿ ಒಳ್ಳೆಯದಾಗ್ತದೆ. 15 ಕಾಂಪ್ಲೆಕ್ಸ್ ಇದೆ, 17 ಕಾಂಪ್ಲೆಕ್ಸು, 10 26 ಇದೆ. ಈ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಂಡು ಯೂರಿಯಾನ ಕಡಿಮೆ ನಿಯಮಿತವಾಗಿ ಬಳಕೊಂಡ್ರೆ ಈ ರೋಗಗಳು ಕಡಿಮೆ ಆಗ್ತದೆ, ಮತ್ತೆ ಅದೊಂದೇ ಸಿಂಪರಣೆಯಲ್ಲಿ ಈ ಮೂರು ರೋಗನು ಅಥಾರಿಟಿ ಆಗ್ತದೆ ಸರ್. ಈಗಾಗಲೇ ಭತ್ತವನ್ನ ನಾಟಿ ಮಾಡಿ ಒಂದು ಕಾಲು ತಿಂಗಳಾಗ್ತಾ ಇದೆ ದಿನೇಶ್ ಅವರೇ, ಈ ತರಹ ಇರುವಂತಹ ಏನು ಭತ್ತದ ಬೆಳೆಗಾರರಿಗೆ ಅಥವಾ ಈ ಹಂತದಲ್ಲಿ ಭತ್ತವನ್ನು ಇಟ್ಕೊಂಡಿರುವಂತಹ ಭತ್ತದ ಬೆಳೆಗಾರರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಬಹಳ ಮುಖ್ಯವಾದಂಥ ವಿಷಯ, ಯಾಕೆಂದರೆ ಈಗಾಗಲೇ ನಾಟಿ ಮಾಡಿದರೆ ಕೆಲವರು ಏನೇನೋ ಗೊಬ್ಬರ ಬಳಸಿದ್ದಾರೆ, 10-26 ಬೆಳೆಸಿದ್ದಾರೆ, 20-20-0 ಬಳಸಿದ್ದಾರೆ, ಅಥವಾ 15-15 ಬೆಳೆಸಿದ್ದಾರೆ. ಈ ರೀತಿ ಬಳಸಿದಾಗ ನಂತರ ಯಾವ ಗೊಬ್ಬರ ಹಾಕಬೇಕು ಮತ್ತು ಈ ಇನ್ನೇನು ಮಾಡಬೇಕು ಅನ್ನೋದನ್ನು ಭಾಳ ಮುಖ್ಯವಾದಂಥದ್ದು. ಯಾಕಂದರೆ ಈ ಹಂತದಲ್ಲಿ ನಾವು ಏನು ನಿರ್ವಹಣೆ ಮಾಡ್ತೀವೋ ಅದು ಭಾಳ ಮುಖ್ಯ ಇಳುವರಿ ಬರೋದಕ್ಕೆ, ಇಲ್ಲ ಅಂದರೆ ಇಳುವರಿ ಬರೋದಿಲ್ಲ. ಈ ಗೊಬ್ಬರನ ನಾವು ಶಿಫಾರಸು ಮಾಡೋದು ಆ್ಯಕ್ಚುಲಿ ನಾಟಿ ಮಾಡಬೇಕಾದ್ರೆ ಎಕರೆಗೆ 50 ಕೆಜಿ ಯೂರಿಯಾ, 150 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು 20 ಕೆಜಿ ಪೊಟ್ಯಾಷಿಯಂ. ಇವನ್ನ ಯಾವುದಾದ್ರೂ ಒಂದು ಹಾಕಿಲ್ಲ ಅಂದರೆ ಈ ತಕ್ಷಣ ಹಾಕ್ಬೇಕಾಗುತ್ತೆ. ಮತ್ತು 25-30 ದಿನದಲ್ಲಿ 25 ಕೆಜಿ ಯೂರಿಯಾ ಹಾಕ್ಬೇಕಾಗುತ್ತೆ ಅಷ್ಟೇ, ಮತ್ತು ಬೇರೆ ಜಾಸ್ತಿ ಏನು ಕೊಡೋದು ಬೇಕಿಲ್ಲ. ಮತ್ತು 50-55 ದಿನದಲ್ಲಿ 25 ಕೆಜಿ ಯೂರಿಯಾ ಮತ್ತು 20 ಕೆಜಿ ಪೊಟ್ಯಾಷಿಯನ್ನ ಕೊಡಬೇಕಾಗುತ್ತೆ. ಈಗ ಸಪೋಸ್ 10-26 ಹಾಕಿದರೆ ಅವ್ರ ತಕ್ಷಣ ಈಗ 33 ಕೆಜಿಯಷ್ಟು ಯೂರಿಯಾ ಬೇಕಾಗುತ್ತೆ, ಯಾಕಂದರೆ ಅದರಲ್ಲಿ ಯೂರಿಯಾ ಪ್ರಮಾಣ ಕಡಿಮೆ ಇರೋದ್ರಿಂದ 33 ಕೆಜಿ ಯೂರಿಯಾ ಹಾಕಿ ನಂತರ 10-26 ಆ್ಯಕ್ಚುಲಿ ಒಂದು ಎಕರೆಗೆ 2 ಮೂಟೆ ಶಿಫಾರಸು ಮಾಡ್ತೀವಿ ನಾಟಿ ಮಾಡಬೇಕಾದ್ರೆ, ಅಷ್ಟು ಹಾಕಿಲ್ಲ ಅಂದರೆ 1 ಮೂಟೆನೂ ಕೂಡ ಈಗ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಈ ಸಮತೋಲನ ರಾಸಾಯನಿಕ ಗೊಬ್ಬರನೂ ಕೊಡಬೇಕು, ಅಂದರೆ ನಿಮ್ಮ ಗೊಬ್ಬರದಲ್ಲಿ ಸಾರಜನಕನೂ ಇರಬೇಕು, ರಂಜಕನೂ ಇರಬೇಕು, ಪೊಟ್ಯಾಷಿಯಂ ಇರಬೇಕು. ಆ ಮೂರು ಇದ್ದರೆ ಬೆಳೆ ಚೆನ್ನಾಗಿ ಬರುತ್ತೆ. ಆ ಮೂರು ಯಾವುದು ಕಡಿಮೆ ಆಗಿದೆ ಅದನ್ನು ನೋಡಿಬಿಟ್ಟು ಕೊಡಬೇಕಾಗುತ್ತೆ ಅಥವಾ ತಜ್ಞರನ್ನು ಸಂಪರ್ಕಿಸಬೇಕಾಗುತ್ತೆ. ಇದಲ್ಲದೆ ಸಾಕಷ್ಟು ಜನ ಲಘು ಪೋಷಕಾಂಶವನ್ನು ಹಾಕಿಲ್ಲ ಜಿಂಕನ್ನು. ಈಗ ನಾವು ನಾಟಿಗಿಂತ ಮುಂಚೆ ಮೊದಲು ಹೇಳ್ತಾ ಇದ್ವಿ, ಈಗ ಆ ಜಿಂಕನ್ನು ಇನ್ನೂ 25 ದಿನ ತನಕನೂ ಹಾಕ್ಬೋದು. ನಾಟಿಯಾಗಿ 25 ದಿನ ಬೆಳೆ ಇದ್ದರೆ ಎಕರೆಗೆ 8 ಕೆಜಿ ಜಿಂಕನ್ನು ಈಗೇನು ಮೊದಲನೇ ಸಾರಿ ಯೂರಿಯಾ ಕೊಡ್ತಾರಲ್ಲ ಆವಾಗ ಕೊಡ್ಬೋದು. ಇದು ಒಂದು ಮಾಡ್ತಕ್ಕಂಥ ಒಂದು ಕೆಲಸ. ಈ ಕಳೆ ನಿಯಂತ್ರಣೆ ಆದರೆ ಈಗ ನಿಮಗೆ ನಾಟಿ ಮಾಡಿ ಆಲ್ರೆಡಿ 20 ದಿನ ಮೇಲಾಯಿತು ಅಂದರೆ ಕೈ ಕಳೆ ಮಾತ್ರ ತೆಗಿಬೇಕು, ಯಾವುದೇ ಕಳೆನಾಶಕ ಸಿಂಪರಣೆ ಮಾಡೋಂಗಿಲ್ಲ. 20 ದಿನದ ಒಳಗಡೆ ಇದ್ದರೆ ನೀವು ಕಳೆನಾಶಕಗಳನ್ನು ಸಿಂಪರಣೆ ಮಾಡ್ಕೋಬೋದು. ಈಗ ಕೌನ್ಸಿಲ್ ಆಕ್ಟಿವ್ ಅಂತ ಕಳೆನಾಶಕ ಇದೆ, ಎಕರೆಗೆ ಒಂದು 90 ಗ್ರಾಮು, 20 ದಿನ ಆಗಿದ್ದರೆ ನಾಟಿ ಮಾಡಿ ಕಳೆಗಳಿದ್ದರೆ ಎಕರೆಗೆ 90 ಗ್ರಾಮು, 8 ಕ್ಯಾನು ಅಂದರೆ ಒಂದು ಕ್ಯಾನಿಗೆ ಸುಮಾರು ನೀವು 10-12 ಗ್ರಾಮ್ ಹಾಕ್ಕೊಂಡು ಸಿಂಪರಣೆ ಮಾಡೋದ್ರಿಂದ ನೀವು ನಿಯಂತ್ರಣ ಸಂಪೂರ್ಣವಾಗಿ ಮಾಡ್ಬೋದು. ಮತ್ತು ಇನ್ನೂ ಮುಖ್ಯವಾಗಿ ನೀರು ನಿರ್ವಹಣೆಗೆ ಬಂದಾಗ ನಾವು ನಾಟಿ ಭತ್ತಕ್ಕೆ ಇತ್ತೀಚಿನ ದಿನಗಳಲ್ಲಿ ನೀರನ್ನು ನಿಲ್ಲಿಸೋದಕ್ಕೆ ಹೇಳಲ್ಲ, ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಅಂತ. ಯಾಕೆಂದರೆ ಈ ಪ್ರತಿ ಸಾರಿ ನೀರು ಹಾಯಿಸಿದ ಮೇಲೆ ಅದು ಸಂಪೂರ್ಣವಾಗಿ ಹಿಂಗಿಬಿಟ್ಟು ಒಂದೆರಡು ಬಿರುಕುಗಳು ಕಂಡಾಗ ಮತ್ತೆ ನೀರು ಹಾಯಿಸ್ಬೇಕು. ಆಗ ಹಾಯಿಸೋದ್ರಿಂದ ಏನಾಗುತ್ತೆ ಅಂದರೆ ತೆಂಡೆ ಜಾಸ್ತಿ ಬರ್ತವೆ, ಕೀಟ ರೋಗಗಳು ನಿಮಗೆ 90% ಹತೋಟಿ ಬರ್ತವೆ. ನೀವು ಮಾಡೋದಿಲ್ಲ, ನೀರು ನಿಲ್ಲಿಸಿನೇ ಕೀಟ ರೋಗ ಜಾಸ್ತಿ ಆಗೋದು. ಈ BPH ಅಂತ ಬರುತ್ತೆ ಸೊಳ್ಳೆ ರೋಗ ಅಂತ, ಅದು ಬರೋದು ನೀರು ನಿಂತ್ರೇ ಬರೋದು, ಇಲ್ಲ ಅಂದರೆ ನೀರಿಲ್ಲ ಅಂದರೆ ಬರೋದೇ ಇಲ್ಲ. ಸೊ ಹಂಗಾಗಿ ಆಲ್ಟರ್ನೇಟ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಇರಿಗೇಷನ್ ಎಲ್ಲವರೆಗೆ ತೆನೆ ಬರೋ ಒಂಥರಕ ಮಾಡಿ ಆ ತೆನೆ ಬಂದ ನಂತರ ನೀರು ನಿಲ್ಲಿಸಿದರೆ ಬಂದಿರತಕ್ಕಂಥ ಎಲ್ಲ ತೆಂಡೆಗಳು ತೆನೆ ಬಿಡ್ತವೆ, ಮತ್ತು ತೆಂಡೆಗಳು ಒಡೆಯೋದಿಲ್ಲ. ಈ ರೀತಿಯಾಗಿ ನೀರು ನಿರ್ವಹಣೆ ಮಾಡಬೇಕು. ಇದಲ್ಲದೆ ನಮ್ಮ ಸನತ್ ಕುಮಾರ್ ಹೇಳ್ದಂಗೆ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಸರ್. ಶಿಲೀಂಧ್ರ ರೋಗಗಳಾದ್ಮೇಲೆ ದಂಡಾಣು ರೋಗಗಳು ಏನೇನು ಬರಬಹುದು ಡಾಕ್ಟರ್ ಸನತ್ ಕುಮಾರ್ ಅವರೇ? ಸರ್, ಇಲ್ಲಿ ನಮ್ಮ ಕಾವೇರಿ ಕಮಾಂಡ್ ಏರಿಯಾದಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಕಂಡಂಥ ದಂಡಾಣು ರೋಗ ಬ್ಯಾಕ್ಟ್ರಿಯಲ್ ಬ್ಲೈಟ್ ಕ್ಸಾಂಥೋಮಾನಸ್ ಅಂತಕ್ಕಂಥ ಒಂದು ದಂಡಾಣು, ಮತ್ತು ಬ್ಯಾಕ್ಟ್ರಿಯಲ್ ಸ್ಟ್ರೀಕ್ ಅಂತ ಅದೇ ದಂಡಾಣು ಕ್ಸಾಂಥೋಮಾನಸ್ ವರೆಸಿಕೋಲ್ ಅಂತಕ್ಕಂಥದ್ದು ಎರಡೂ ನಾವಿಲ್ಲಿ ಕಂಡು ಬಂದಿರ್ತದೆ. ಅದರಲ್ಲೂ ಪಾಂಡವಪುರ ತಾಲೂಕು ಅರಳುಕುಪ್ಪೆ ಗ್ರಾಮ ಆ ಏರಿಯಾದಲ್ಲೆಲ್ಲ ಫಸ್ಟ್ ನಾಟಿ ಮಾಡ್ತಾರೆ, ಭತ್ತ ಎಲ್ಲ ಮುಂಚೆಲೆ ನಾಟಿ ಆಗ್ತದೆ, ಸೀಸನಲ್ ಫಸ್ಟ್ ಆಗೋದೇ ಅಲ್ಲಿ. ಅಲ್ಲಿ ನಮಗೆ ಕರೆಕ್ಟಾಗಿ ಸೆಪ್ಟೆಂಬರ್ ಇನ್ನೇನು ಸೆಪ್ಟೆಂಬರ್ ಈ ಕೊನೆಯ ವಾರದಲ್ಲಿ ನಮಗೆ ಆ ಎಲೆಯ ಸುಳಿ ಭಾಗಗಳು ಒಣಗಿದಂಗೆ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಎಲೆಯ ಸುಳಿ ಭಾಗ ಮೇಲ್ಗಡೆಯಿಂದ ಹಂಗೆ ಒಣಕೊಂಡು ಹೋಗ್ತಾ ಇರ್ತದೆ. ಹಂಗೆ ಮತ್ತೆ ಆ ಎಲೆ ಏನಾಗ್ತದೆ, ಬೆಂಡ್ ಆಗ್ತದೆ, ಸುಳಿ ಭಾಗ ಒಂದು ಬೆಂಡ್ ಆಗಿಬಿಟ್ಟು ಏನಾದರೂ ಈ ದಂಡಾಣುವಿನ ತೀವ್ರತೆ ಜಾಸ್ತಿ ಆಯ್ತಂದರೆ ಮತ್ತೆ ಅದು ಹೂವು ಹೊಡೆಯೋದಿಲ್ಲ, ಹೂ ಹೊಡೆದ್ರೆ ಹೂವು ಹಂಗೆ ಸಣ್ಣ ಸಣ್ಣ ಹೂ ಹೊಡಿತದೆ. ಇದು ಕಂಡು ಬಂದಿರತಕ್ಕಂಥದ್ದು. ಅದೇನು ಮಾಡ್ತದೆ, ಕೆಲವು ಕಡೆ ಪೊಟ್ಯಾಷಿಯಂ ಡೆಫಿಷಿಯನ್ಸಿ ಕನ್ಫ್ಯೂಸ್ ಮಾಡ್ತದೆ ಸರ್. ಈ ದಂಡಾಣು ರೋಗ ಬಂತಂದರೆ ಪೊಟ್ಯಾಷಿಯಂ ಡೆಫಿಷಿಯನ್ಸಿನ ಮಾರ್ಜಿನಲ್ ನೆಕ್ರೋಸಿಸ್ ಅಂತೀವಿ, ಎಲೆಯ ಅಂಚಿನ ಭಾಗಗಳು ಹಂಗೆ ಅಳದೆ ಆಗಿಬಿಟ್ಟು ಒಣಗದಂಗೆ ಆಗೋದು. ಬಟ್ ಇದು ಪ್ಯಾಚ್ ಪ್ಯಾಚಲ್ಲಿ ಬರ್ತದೆ, ಬ್ಯಾಕ್ಟೀರಿಯಾ ಇದ್ದಾಗ ಈ ದಂಡಾಣು ಇದ್ದಾಗ ಪ್ಯಾಚ್ ಪ್ಯಾಚ್ ಹೊಲದಲ್ಲಿ ಪ್ಯಾಚ್ ಪ್ಯಾಚಲ್ಲೇ ಕಾಣ್ತಾ ಇರ್ತದೆ. ಇದು ನಾವು ಕಳೆದ 2 ವರ್ಷದಿಂದಲೂ ಕಂಡು ಬಂದಿರ್ತದೆ. ಇದು ಇದೇನಾದರೂ ಹೆಚ್ಚು ಬರೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ನಮಗೆ ಮತ್ತೆ ಭತ್ತದಲ್ಲಿ ಹೇರಳವಾಗಿ ಇಳುವರಿ ನಷ್ಟ ಮಾಡ್ತದೆ. ಯಾಕಂದರೆ ಇವು ಗಾಳಿಯಿಂದ ಆಡ್ತಕ್ಕಂಥ ದಂಡಾಣು ಮತ್ತು ಶೀತ ವಾತಾವರಣಕ್ಕೆ ಹೆಚ್ಚಾಗಿ ಬೆಳೀತಕ್ಕಂಥ ದಂಡಾಣು ಆಗಿರೋದ್ರಿಂದ ಇದನ್ನು ಕೂಡ ನಾವು ಜ್ಯೋತಿ ವೆರೈಟಿಯಲ್ಲಿ ಹೆಚ್ಚಾಗಿ ಕಂಡಿರ್ತೇವೆ. ಅದಕ್ಕಾಗಿ ಇದು ಬರದಂಗೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಯೂರಿಯಾ ಜಾಸ್ತಿ ಆಗಿರೋದು ಒಂದು ಕಾರಣ ಆಗಿರ್ತದೆ. ಮತ್ತು ಕಳೆನಾಶಕ ಬಳಸಿಬಿಟ್ಟು ಕಳೆ ತೆಗೆಯೋಕ್ಕೆ ಹೋಗೋದಿಲ್ಲ ಒಳಗಡೆ. ಕಳೆನಾಶಕ ಬಳಸಿ ಕಳೆ ಇಲ್ಲ ಸರ್ ನಮ್ಮ ತೋಟದ ಹೊಲದಲ್ಲಿ ಭತ್ತದಲ್ಲಿ ಯಾಕೆ ಹೋಗ್ಬೇಕಂತಾರೆ. ಬಟ್ ನಾವು ಕಳೆ ನಾಶಕ ಬಳಸಿದ್ರು ಕೂಡ ಕಳೆ ಇಲ್ಲ ಅಂದರೂ ಕೂಡ ಒಳಗಡೆ ಸ್ವಲ್ಪ ಓಡಾಡಿ ನಾವು ಕಳೆ ಕೈ ಕಳೆ ಹತ್ರ ಸ್ವಲ್ಪ ಕೆಸರನ್ನ ಡಿಸ್ಟರ್ಬ್ ಮಾಡಿದಾಗ ಏನಾಗ್ತದೆ, ಬೇರುಗಳಿಗೆ ಉಸಿರಾಟ ಆದಂಗೆ ಆಗಿಬಿಟ್ಟು ಹೊಸ ಬೇರು ಬಿಡ್ತದೆ. ಹೊಸ ಬೇರು ಬಿಟ್ಟ ತಕ್ಷಣ ಗಿಡ ಸ್ವಲ್ಪ ರೆಸಿಸ್ಟೆನ್ಸ್ ಬರ್ತದೆ, ಹೊಸ ಎಲೆ ಬಂದುಬಿಟ್ಟು ರೋಗ ನಿರೋಧಕತನ ಸಿಗ್ತದೆ ಅಲ್ಲಿ. ಅದಕ್ಕಾಗಿ ಅದೊಂದು ಕೆಲಸ ಮಾಡಬೇಕು. ಮತ್ತು ನಾವು ಇದಕ್ಕೆ ಸಿಂಪಡಣೆ ಒಂದು ಆಲ್ರೆಡಿ ಒಂದು ಬ್ಲೈಟ್ ಟ್ಯಾಕ್ಸ್ 1 ಗ್ರಾಮ್ 1 ಲೀಟ್ರ್ ನೀರಿಗೆ, ಅದಕ್ಕೇ ಕೆ ಸೈಕ್ಲಿನ್ ಜಸ್ಟ್ 0.2 ಗ್ರಾಮ್ ಅಂದರೆ 10 ಲೀಟ್ರ್ ನೀರಿಗೆ 2 ಗ್ರಾಮ್ ಕೆ ಸೈಕ್ಲಿನ್ನು 10 ಗ್ರಾಮ್ ಬ್ಲೈಟ್ ಟ್ಯಾಕ್ಸ್ ದ್ರಾವಣನ ನಾವು ಸಿಂಪಡಣೆ ಮಾಡಿದ್ರೆ ತಕ್ಷಣ ನಿಂತು ಹೋಗಿರೋದು ಕಂಡು ಬಂದಿರ್ತದೆ. ಇದು ಹೆಚ್ಚಾಗಿ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಎಲ್ಲಾದರೂ ಕಂಡು ಬಂದರೆ ತಕ್ಷಣ ಇದೊಂದು ಸಿಂಪಡಣೆ ಮಾಡಿದ್ರೆ ಸಾಕು, ಹತೋಟಿ ಆಗ್ತದೆ ಸರ್. ಡಾಕ್ಟರ್ ದಿನೇಶ್, ಯೂರಿಯಾಗೆ ಪರ್ಯಾಯವಾಗಿ ಏನು ಬಳಕೆ ಮಾಡ್ಬೋದು ಅಂತೀರಿ? ಹೌದು, ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಜಾಸ್ತಿ ಆಗಿದೆ. ರೈತರು ಎಲ್ಲಿ ನೋಡಿದ್ರು ಗಲಾಟೆ ಮಾಡ್ತಾರೆ, ಸಿಗ್ತಾ ಇಲ್ಲ ಅಂತಾರೆ, 2 ಮೂಟೆ ಸಿಗತ್ರ 1 ಮೂಟೆ ಸಿಕ್ತು ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯವಾಗಿ ತಾವೇ ತಮ್ಮ ಒಂದು ಜಮೀನಿನಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಒಂದು ಮನೆಯಲ್ಲಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬಳಸಿದರೆ, ಮತ್ತು ಅಥವಾ ಹಸಿರೆಲೆ ಗೊಬ್ಬರವನ್ನು ಬೆಳೆದು ಭೂಮಿಗೆ ಸೇರಿಸಿದರೆ, ಅಥವಾ ಕಳೆ ಗಿಡಗಳು ಎಲ್ಲಾದರೂ ನಿಮಗೆ ಬದು ಮೇಲೆ ಇನ್ನೆಲ್ಲೋ ಬೆಳೆದಿದ್ರೆ ಪಾಳು ಭೂಮಿನಲ್ಲಿ ಅವನ್ನ ತಗೊಂಡು ಮಣ್ಣಿಗೆ ಸೇರಿಸಿದರೆ, ಈಗ ಇಪ್ಟೋರಿಯಂ ಕಳೆ ಅಂತ ಗಾಂಧಿ ಗುಲಾಬಿ ಅಂತ ಬಿಳಿ ಒಂದು ಹೂ ಬರುತ್ತೆ, ಎಲ್ಲ ಚಾನಲ್ ಮೇಲೂ ಬೆಳೆಯುತ್ತೆ. ಅದನ್ನ ತಂದು ಭೂಮಿಗೆ ಸೇರಿಸಿಬಿಟ್ರೆ ಅದರಲ್ಲಿ ಸಲ್ಫರ್ ಇರುತ್ತೆ, ಯೂರಿಯಾ ಗೊಬ್ಬರದ ಅಂಶನೂ ಸಾರಜನಕ ಇರುತ್ತೆ, ರೋಗನೂ ಕಡಿಮೆ ಆಗುತ್ತೆ, ನಿಮ್ಮ ನೆಲನೂ ಫಲವತ್ತತೆ ಆಗುತ್ತೆ. ಈಗೆಲ್ಲ ಮಾಡೋದ್ರಿಂದ ನೀವು ಸುಮಾರು 25-50% ಯೂರಿಯಾ ಗೊಬ್ಬರವನ್ನು ಕಡಿಮೆಗೊಳಿಸ್ಬೋದು ಇವನ್ನೇನು ಬಳಸಿದರೆ. ಇದು ಆಯಿತು ಬಿಡಿ, ಇದು ಈಗಾಗಲೇ ಮುಗಿದೋಗಿದೆ ಕತೆ. ಈಗ ತಕ್ಷಣ ಈಗ ನಮಗೆ ಯೂರಿಯಾ ಸಿಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಒಂದು ಸೂಕ್ಷ್ಮಾಣುಜೀವಿ ಗೊಬ್ಬರ ಅಂತ ಸಿಗುತ್ತೆ. ನಮ್ಮ ಒಂದು VC ಫಾರ್ಮ್ ಮಂಡ್ಯ ಕೃಷಿ ಕಾಲೇಜಿನಲ್ಲಿ ಸೂಕ್ಷ್ಮಾಣುಜೀವಿ ಜೈವಿಕ ಒಕ್ಕೂಟ ಅಂತ ಭತ್ತಕ್ಕೋಸ್ಕರನೇ ಡೆವಲಪ್ ಮಾಡಿದ್ವಿ. ಎಕರೆಗೆ 2-3 ಕೆಜಿ ಹಾಕಿದರೆ ಅದನ್ನ ಏನು ಒಂದು ಕೊಟ್ಟಿಗೆ ಗೊಬ್ಬರ ಒಂದು 10 ಕೆಜಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಎರಚಿಬಿಟ್ರೆ, ಈಗ 20-25 ದಿನ ಬೆಳೆಯಲ್ಲಿ ಎರಚಿದರೆ ಸುಮಾರು ನೀವು 25% ಯೂರಿಯಾ ಉಳಿಸ್ಬೋದು, ಅರ್ಧ ಯೂರಿಯಾ ಕಡಿಮೆ ಮಾಡಿಬಿಡೋದು ತಕ್ಷಣನೇ. ಅದನ್ನು ಹಾಕ್ಬೋದು, ಸೂಕ್ಷ್ಮಾಣುಜೀವಿ ನೆಲನೂ ಫಲವತ್ತತೆ ಆಗುತ್ತೆ, ಯೂರಿಯಾನು ಕೂಡ ಸಿಗೋ ಅಭಾವವನ್ನು ಕೂಡ ಕಡಿಮೆ ಮಾಡ್ಬೋದು. ಸಿಗ್ತಾ ಇದೆ ಈಗ, ಅದು 1 ಕೆಜಿಗೆ ನಾವು 80 ರೂಪಾಯಿದಂಗೆ ಮಾರ್ತಾ ಇದ್ದೀವಿ. 3 ಕೆಜಿ ಸಾಕು 1 ಎಕರೆಗೆ, ಅದನ್ನು ತಂದು ಹಾಕಿದ್ರು ಕೂಡ ಅದು ಸಾರಜನಕವನ್ನು ಸ್ಥಿರೀಕರಣ ಮಾಡಿ ಅದು ಬೆಳೆಗೆ ಸಿಗೋ ಥರ ಮಾಡುತ್ತೆ. ಅದನ್ನು ಕೂಡ ಬಳಸ್ಬೋದು ಅವರು, ಅದು ಸಿಗ್ತಾ ಇದೆ. ಅದಲ್ಲದೆ ಈಗ ನಾನು ಈಗಾಗಲೇ ಹೇಳಿದೆ, ಗದ್ದೆಗೆ ನೀವು ಉತ್ತಮವಾದಂಥ ನೀರು ನಿರ್ವಹಣೆ ಮಾಡಿದ್ದೇ ಆದರೆ 10-20% ಯೂರಿಯಾ ಕಡಿಮೆಗೊಳಿಸ್ಬೋದು. ನಾನು ಹೇಳಿದೆ ಆಲ್ಟರ್ನೇಟ್ ವೆಟ್ಟಿಂಗ್, ನೀರು ಆಯಿಸೋದು ಒಣಗಿಸೋದು ಮಾಡಿದರೆ 10-20% ಯೂರಿಯಾ ಹಾಕೋದನ್ನೇ ಕಡಿಮೆಗೊಳಿಸ್ಬೋದು. ಅದನ್ನು ಕೂಡ ಅವರು ಮಾಡಿ ಯೂರಿಯಾವನ್ನು ಒಂದು ಕಡಿಮೆ ಮಾಡ್ಬೋದಾಗಿದೆ ಸರ್. ರೈತ ಬಾಂಧವರೇ ಗಮನಿಸಿ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ರಾಷ್ಟ್ರೀಯ ಕೃಷಿ ಸಮ್ಮೇಳನ ರಬಿ ಅಭಿಯಾನ 2025 ಇಂದು ಮತ್ತು ನಾಳೆ ಭಾರತರತ್ನ ಸಿ ಸುಬ್ರಹ್ಮಣ್ಯಂ ಆಡಿಟೋರಿಯಂ ಪೂಸಾ ನವದೆಹಲಿ ಇಲ್ಲಿ ಆಯೋಜಿಸಿದೆ. ರಬಿ 2025-26 ಬಿತ್ತನೆ ಹಂಗಾಮಿಗೆ ಸಂಬಂಧಿಸಿದ ಸಿದ್ಧತೆಗಳು, ಉತ್ಪಾದನಾ ಗುರಿಗಳು ಮತ್ತು ತಂತ್ರಜ್ಞಾನಗಳನ್ನು ಕುರಿತ ಆಳವಾದ ಚರ್ಚೆ ನಡೆಯಲಿದೆ. ಚರ್ಚೆಗಳು ಮುಖ್ಯವಾಗಿ ಕೃಷಿ ಸವಾಲುಗಳು ಮತ್ತು ರಬಿ ಬೆಳೆಗಾರ ರೈತರಿಗೆ ಹೆಚ್ಚಿನ ಪ್ರಯೋಜನ ಒದಗಿಸುವ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಲಿದೆ. ಇಂದು ಕೇಂದ್ರ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಪ್ರಮುಖ ವಿಷಯಗಳನ್ನು ಚರ್ಚಿಸಿದರು. ನಾಳೆ ಕೇಂದ್ರ ಕೃಷಿ ಸಚಿವರು, ರಾಜ್ಯ ಸಚಿವರು ಮತ್ತು ರಾಜ್ಯಗಳ ಕೃಷಿ ಸಚಿವರೊಂದಿಗೆ ವಿಸ್ತೃತ ಚರ್ಚೆಗಳು ನಡೆಯಲಿವೆ. ನೂತನ ತಂತ್ರಜ್ಞಾನಗಳು ಮತ್ತು ಗುಣಮಟ್ಟದ ಬೀಜಗಳನ್ನು ರೈತರಿಗೆ ತಲುಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಹವಾಮಾನ ಪ್ರತಿರೋಧಕತೆ, ಮಣ್ಣಿನ ಆರೋಗ್ಯ ಮತ್ತು ಸಮತೋಲನ ಗೊಬ್ಬರ ಬಳಕೆ, ಉತ್ತಮ ಮಣ್ಣು ನಿರ್ವಹಣೆ, ಸಮತೋಲನ ಪೋಷಕಾಂಶಗಳನ್ನು ನೀಡುವುದು, ಗುಣಮಟ್ಟದ ಬೀಜಗಳು, ಗೊಬ್ಬರಗಳು, ಕೀಟನಾಶಕಗಳು, ತೋಟಗಾರಿಕೆ ವೈವಿಧ್ಯೀಕರಣ, ಆದಾಯ ವೃದ್ಧಿ ಮತ್ತು ರಫ್ತು ಸಾಮರ್ಥ್ಯದ ತಂತ್ರಜ್ಞಾನಗಳು, ವಿಸ್ತರಣೆ ಸೇವೆಗಳು ಮತ್ತು ಕೃಷಿ ವಿಜ್ಞಾನಗಳ ಪಾತ್ರ, ರೈತರಿಗೆ ನೂತನ ತಂತ್ರಜ್ಞಾನವನ್ನು ತಲುಪಿಸುವುದು, ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಏಕೀಕರಣ, ಯೋಜನೆಗಳ ಉತ್ತಮ ಸಮನ್ವಯ ಮತ್ತು ರಾಜ್ಯಗಳ ಅನುಭವ ಹಂಚಿಕೆ, ಸ್ವಾಭಾವಿಕ ಕೃಷಿ, ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳು, ಬೇಳೆ ಮತ್ತು ಎಣ್ಣೆಕಾಳುಗಳ ಮೇಲೆ ಒತ್ತು ನೀಡುವ ಬೆಳೆ ವೈವಿಧ್ಯೀಕರಣ, ಸ್ವಾವಲಂಬನೆ ಮತ್ತು ಪೌಷ್ಟಿಕ ಭದ್ರತೆಗಾಗಿ ರಬಿ ಹಂಗಾಮಿನಲ್ಲಿ ಬೆಳೆ ವಿಸ್ತರಣೆ, ಗೊಬ್ಬರಗಳ ಲಭ್ಯತೆ, ಸಮಯೋಚಿತ ಪೂರೈಕೆ ಮತ್ತು ವಿತರಣೆ, ಸಮಗ್ರ ಕೃಷಿ ಪದ್ಧತಿಗಳು ಈ ರಬಿ ಅಭಿಯಾನದ ಪ್ರಮುಖ ಆಕರ್ಷಣೆ. ಈ ಸಮ್ಮೇಳನದಲ್ಲಿ ರಾಜ್ಯಗಳ ಯಶೋಗಾಥೆಗಳು, ಉತ್ತಮ ಪದ್ಧತಿಗಳು, ಹವಾಮಾನ ಅಂದಾಜು, ಗೊಬ್ಬರ ನಿರ್ವಹಣೆ, ಕೃಷಿ ಸಂಶೋಧನೆ ಮತ್ತು ತಂತ್ರಜ್ಞಾನಗಳನ್ನು ಕುರಿತು ತಜ್ಞರು ಮಾಹಿತಿ ನೀಡಲಿದ್ದಾರೆ. ಈ ಸಮ್ಮೇಳನವು ರೈತರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ರೈತರ ಆದಾಯವನ್ನು ಹೆಚ್ಚಿಸುವುದು, ಸುಸ್ಥಿರ ಕೃಷಿಯನ್ನು ಖಚಿತಪಡಿಸುವುದು ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆಯನ್ನು ಬಲಪಡಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಲಿದೆ. ಏರೋಬಿಕ್ ಭತ್ತ ಈಗ ಹೊಸ ಭತ್ತದ ಬೇಸಾಯ ವಿಧಾನ. ಇಲ್ಲಿ ಏನೂ ಕಾಯಿಲೆ ಬರಲ್ಲ, ಕೀಟಗಳಿರಲ್ಲ ಅಂತಂದ್ರೂ ಒಂದಷ್ಟು ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಹೇಳಿ ಡಾಕ್ಟ್ರೆ, ಏನು ರೋಗಗಳು? ಈಗ ನಮಗೀಗ ಏರೋಬಿಕ್ ಭತ್ತ ಅಥವಾ ಅರೆ ನೀರಾವರಿ ಭತ್ತ ಅಂತ ನಮಗೆ ಕೇರ್ಪೇಟೆ ತಾಲೂಕಲ್ಲಿ, ಮಳವಳ್ಳಿ ತಾಲೂಕಲ್ಲಿ ಈ ಕಾಲುವೆಗೆ ಎಂಡಿಗಿರ್ತಕ್ಕಂಥವ್ರು ಬೆಳೆಯಕ್ಕೆ ಹೋಗ್ತಾರೆ ಸರ್. ನೀರು ಕಡಿಮೆ ಇರ್ತದೆ ಅಲ್ಲಿ, ಅಲ್ಲೇನಾಗ್ತಿದ್ರು ವಾರಕ್ಕೊಂದ್ಸರಿ ನೀರು ಕಟ್ಕೊಂಡು ರಾಗಿ ಥರನೇ ಬೆಳೆಯಕ್ಕೆ ಹೋಗ್ತಾರೆ. ಅಲ್ಲಿ ನಮಗೆ ಕಂಡು ಬಂದಿರೋದೇನಪ್ಪ ಅಂದರೆ ಭತ್ತದಲ್ಲಿ ಎಸ್ಪೆಷಲಿ ಭತ್ತದಲ್ಲಿ ಒಂದು ಬೇರುಗಂಟು ರೋಗ, ರೂಟ್ ನಾಟ್ ನೆಮಟೋಡ್ ಅಂತೀವಿ, ಮೆಲಡಗೇನೆ ಗ್ರಾಮಿನಿಕೋಲ್ ಅಂತಕ್ಕಂಥ ಈ ಬೇರುಗಂಟುಗಳು ಕೇರ್ಪೇಟೆ ತಾಲೂಕಲ್ಲಿ ಹೆಚ್ಚಾಗಿದೆ. ಅಲ್ಲಿಂದ ಈಗ ಎಲ್ಲ ಭತ್ತಗಳನ್ನು ಕಾಣಿಸ್ತಾ ಇದೆ, ಸ್ವಲ್ಪ ಸ್ವಲ್ಪ ಭತ್ತ ಇದೆ. ಆ ಬೇರುಗಂಟುಗಳು ಹೆಂಗಂದರೆ ಕೆಸರು ಗದ್ದೆ ಇತ್ತು ಅಂದರೆ ಸ್ವಲ್ಪ ನೀರು ಕಟ್ಟಿದ್ವು ಅಂದರೆ ಕಡಿಮೆ ಆಗೋಗ್ತದೆ. ಒಂದು ವಾರ ಏನಾದರೂ ನೀರಿಲ್ದಂಗೆ ಡ್ರೈ ಇತ್ತಂದರೆ ಅದು ಅದ್ರ ಜೀವನ ಚಕ್ರ ಮುಂದುವರಿಸ್ಕೊಂಡು ಹೆಚ್ಚಾಗ್ತಾ ಹೋಗ್ತದೆ. ಅಂಥದ್ದು ನಮಗೆ ಕಂಡು ಬಂದಿರತಕ್ಕಂಥದ್ದು. ಇನ್ನೊಂದು ಹೆಲ್ಮಿಂಥೋಸ್ಪೋರಿಯಾ ಮೇಲೆ ಚಿಕ್ಕ ರೋಗ, ಯಾಕಂದರೆ ಒಂದ್ಸರಿ ನಾವು ಏರೋಬಿಕ್ ಭತ್ತ ಮಾಡೋದು ಅಂದರೆ ಅಲ್ಲಿ ಐರನ್ ನ್ಯೂನತೆ ಇರ್ತದೆ, ಅದರಲ್ಲಿ ಹಳದಿ ಆಗ್ತದೆ ಭತ್ತ. ಅದಕ್ಕಾಗಿ ಆ ಜಾಗದಲ್ಲಿ ನಮಗೆ ಹೆಲ್ಮಿಂಥೋಸ್ಪೋರಿಯಂ ಬಂದೇ ಬರ್ತದೆ. ಬೆಂಗಾಲ್ ಫೆಮೇನ್ ಕಾಸ್ ಮಾಡಿರ್ತಕ್ಕಂಥ ಒಂದು ಹೆಲ್ಮಿಂಥೋಸ್ಪೋರಿಯಂ ಶಿಲೀಂದ್ರ ಈ ಏರೋಬಿಕಲ್ಲಿ ಬರ್ತದೆ. ಇವೆರಡೂ ನಾವು ಅಥೋಟಿ ಕಾರ್ಯಕ್ರಮಕ್ಕೆ ಒಂದು ಸ್ವಲ್ಪ ನೀರಿನಲ್ಲೇ ನಾವು ಮಾಡ್ಕೋಬೇಕು. ನೀರು ಸ್ವಲ್ಪ ವಾರಕ್ಕೆ ಕೊಡೋದನ್ನ ಒಂದು 3 ದಿನಕ್ಕೊಂದ್ಸರಿ ನೀರು ಹಾಯಿಸಿದ್ವಿ ಅಂದರೆ ತಕ್ಷಣ ಕಡಿಮೆ ಆಗ್ತದೆ. ಇಲ್ಲ ನಾವು ಏರೋಬಿಕ್ ಮಾಡ್ತೀವಿ ಅಂತಕ್ಕಂಥವ್ರು ಮಣ್ಣಿಗೆ ಬೇವಿನಿಂಡಿ ಬಳಕೆ ಮಾಡ್ಕೋಬೇಕಾಗ್ತದೆ. ಎಕರೆಗೆ ಅಟ್ಲೀಸ್ಟ್ ಒಂದು 100 ಕೆಜಿನಾದರೂ ಬೇವಿನಿಂಡಿನ ಒಳ್ಳೆ ಬೇವಿನಿಂಡಿನ ಎಕರೆಗೆ ಹಾಕೊಂಡಿರಿದ್ರೆ ಈ ನೆಮಟೋಡ್ ಕಡಿಮೆ ಆಗ್ತದೆ. ಬೇವಿನಿಂಡಿ ಸಿಕ್ಕಲ್ಲ ಅಂದರೆ ಸೂಡೋಮೋನಸ್ ಫ್ಲೋರೆಸೆನ್ಸ್ ಅಂತಕ್ಕಂಥ ಜೈವಿಕ ಅಣು ಸಿಗ್ತದೆ, ಅದನ್ನು ದನವಿನ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಆ ಏರೋಬಿಕ್ ಭತ್ತ ಬೆಳೀತಕ್ಕಂಥ ಒಂದು ಎಕರೆಗೆ ಏನು ಒಂದು 5 ಲೋಡ್ ಗೊಬ್ಬರ ಹೊಡೆದಿದ್ರೆ ಅಟ್ಲೀಸ್ಟ್ ಒಂದು 2 ಕೆಜಿ ಸೂಡೋಮೋನಸ್ ಫ್ಲೋರೆಸೆನ್ಸ್ ಮಿಶ್ರಣ ಮಾಡಿಬಿಟ್ಟು ನಾವು ಮಣ್ಣಿಗೆ ಸೇರಿಸಿ ನಾಟಿ ಮಾಡಿದ್ರೂ ಈ ನೆಮಟೋಡ್ ಕಡಿಮೆ ಆಗ್ತದೆ ಸರ್. ಇಲ್ಲ ರಾಸಾಯನಿಕವಾಗಿ ನಾವು ಹೋಗ್ತೀವಿ ಅಂದಾಗ ಈ 4-8 RLಗಳು ಈಗ ಹೊಸ ರೂಪದಲ್ಲಿ ಸಿಗ್ತಾ ಇದೆ, ಅದನ್ನೇ ನಾವು ಎಕರೆಗೆ 8 ಕೆಜಿ ಎರ್ಚ್ಕೋಬೇಕಾಗ್ತದೆ. ಎರ್ಚ್ಕೊಂಡು ನೀರು ಕೊಟ್ಟು ಅಂದರೆ ನೆಮಟೋಡ್ಸ್ ಕಡಿಮೆ ಆಗ್ತದೆ. ಇನ್ನು ಹೆಲ್ಮಿಂಥೋಸ್ಪೋರಿಯಂಗೆ ನಾವು ಅದೇ ಗೊಬ್ಬರ, ಅದೇನಾದರೂ ಯೂರಿಯಾ ಕಡಿಮೆ ಆದರೂ ಬರ್ತಕ್ಕಂಥದ್ದು, ಮಣ್ಣಲ್ಲಿ ಯೂರಿಯಾ ಅಂಶ ಕಡಿಮೆ ಆಯಿತು ಅಂದರೆ ಹೆಲ್ಮಿಂಥೋಸ್ಪೋರಿಯಂ ಕಾಣಿಸ್ತದೆ. ಆವಾಗ ಒಂದು 10 ಕೆಜಿ 15 ಕೆಜಿ ಅಥವಾ 20 ಕೆಜಿ ಯೂರಿಯಾ ಎರ್ಚ್ಕೊಂಡ್ರೆ ತಕ್ಷಣ ಕಡಿಮೆ ಆಗೋಗ್ತದೆ ಸರ್ ಅದು ಆ ರೋಗ. ಸೊ ಇಷ್ಟು ನಮಗೆ ಏರೋಬಿಕ್ಕಲ್ಲಿ ಬರ್ತಕ್ಕಂಥ ರೋಗಗಳಾಗಿರ್ತದೆ. ನೆಮಟೋಡ್ಗಳನ್ನು ಹತೋಟಿ ಮಾಡೋದಕ್ಕೆ ಜೀವಾಣುಗಳನ್ನು ಬಳಕೆ ಮಾಡಬಹುದು ಅಂತಾರೆ. ಅದೇ ಸೂಡೋಮೋನಸ್ ಫ್ಲೋರೆಸೆನ್ಸ್ ಒಂದು ದಂಡಾಣು, ಜೈವಿಕ ದಂಡಾಣು ಇದೆ, ಅದು ಒಂದೇನಾ? ಮತ್ತೆ ನಮಗೆ ಅದರಿಂದ ವರ್ಟಿಸಿಲಮ್ ಲೆಕ್ಯಾನಿ ಅಂತಕ್ಕಂಥ ಒಂದು ಶಿಲೀಂಧ್ರ ಇದೆ ನೆಮಟೋಡ್ ಮೇಲೆ ಬೆಳೀತಕ್ಕಂಥದ್ದು. ಆಮೇಲೆ ಆ ನೆಮಟೋಡ್ಸ್ ಮೇಲೆ ಬೆಳೀತ ತಿಂತಕ್ಕಂಥ ಸ್ಯಾಪ್ರೋಫೆಟಿಕ್ ನೆಮಟೋಡ್ಸು ಇದ್ದಾವೆ. ಸೊ ಅವೆಲ್ಲನೂ ನಾವು ಯಾವಾಗ ಸಾವಯವವಾಗಿ ಬೆಳೆಯಕ್ಕೆ ಹೋಗ್ತೀವಿ ಆಗ ಮಣ್ಣಲ್ಲೂ ವೃದ್ಧಿ ಆಗಿರ್ತದೆ ಸರ್. ಸಾವಯವವಾಗಿ ಅದು ಬೇರೆ ಕಡೆ ಹೋಗ್ತದೆ, ಸಾವಯವ ಕೃಷಿಯಲ್ಲಿ ಅವೆಲ್ಲ ಬಂದುಬಿಡ್ತದೆ. ನೈಸರ್ಗಿಕ ಕೃಷಿ, ಸಾವಯವ ಕೃಷಿಯಲ್ಲಿ ಇವೆಲ್ಲ ಜೀವಿಕಾಣಗಳು ಬಂದಿರ್ತದೆ. ಈಗ ಸೂಡೋಮೋನಸ್ ಫ್ಲೋರೆಸೆನ್ಸ್ ಒಂದು, ವರ್ಟಿಸಿಲಿಯಂ ಲೆಕಾನೆ ಅಂತಕ್ಕಂಥ 2 ಜೈವಿಕಾಣಗಳನ್ನ ಬಳಕೆ ಮಾಡಿಕೊಂಡು ನಾವು ಅಥಾರಿಟಿ ಮಾಡ್ಬೋದು. ಈ ನೆಮಟೋಡ್ಗಳ ಬಾಧೆ ಬರೀ ಏರೋಬಿಕ್ ಭತ್ತದಲ್ಲಿ ಮಾತ್ರನಾ ಅಥವಾ ನೀರು ನಿಲ್ಲಿಸಿ ಬೆಳೆಯ ಕೆಸರು ಗದ್ದೆ ಮಾಡಿದ ತಕ್ಷಣ ಹೋಗ್ಬಿಡ್ತದೆ, ಉಸಿರು ಕಟ್ಕೊಂಡು ಹೋಗ್ಬಿಡ್ತಾವೆ ಸರ್. ಹೌದು ಕೆಸರು ಗದ್ದೆಗೆ ಅಥೋಟಿ ಈಸಿ ಅಥೋಟಿ, ನಾವು ನೀರು ಬಿಟ್ಟು ಅಂದರೆ ಅದರದ್ದು ಅರ್ಧ ಭಾಗ 50% ಕಡಿಮೆ ಆಗೋಗ್ತದೆ. ಡಾಕ್ಟರ್ ದಿನೇಶ್ ಅವರೇ, ಇತ್ತೀಚಿನ ದಿನಗಳಲ್ಲಿ ನಾವು ನ್ಯಾನೋ ಯೂರಿಯಾ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀವಿ. ಈ ನ್ಯಾನೋ ಯೂರಿಯಾವನ್ನು ಸಿಂಪರಣೆಯೂ ಕೂಡ ಮಾಡಬಹುದು ಅಂತ ಹೇಳ್ತಾರೆ, ಮತ್ತು ಭತ್ತಕ್ಕೆ ನೇರವಾಗಿ ಮಣ್ಣಿಗೂ ಕೂಡ ಕೊಡಬಹುದು ಅನ್ನೋ ಮಾತು ಕೂಡ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಮತ್ತು VC ಫಾರಮಲ್ಲಿ ಇದನ್ನು ಸಿಂಪರಣೆ ಮಾಡಿರುವಂಥ ತಾಕುಗಳನ್ನು ಏನಾದರೂ ಇಟ್ಕೊಂಡಿದ್ದೀರಿ? ಹೌದು ಸರ್, ಈಗ ಆ್ಯಕ್ಚುಲಿ ನ್ಯಾನೋ ಯೂರಿಯಾನು ಕೂಡ ಒಂದು ಸಾರಜನಕದ ಮೂಲ. ಆ್ಯಕ್ಚುಲಿ ಇಲ್ಲಿ ಯೂರಿಯಾವನ್ನು ಸಣ್ಣ ಕಣಗಳಾಗಿ ಮಾಡಿಬಿಟ್ಟು ಅದು ಜಾಸ್ತಿ ಹೀರ್ಕೊಳ್ಳೋ ರೀತಿಯಲ್ಲಿ ಗಿಡಕ್ಕೆ ಮಾಡಿರ್ತಾರೆ. ಇಲ್ಲಿ ಮುಖ್ಯವಾಗಿ ರೈತರು ಏನು ತಪ್ಪು ಗ್ರಹಿಕೆ ಮಾಡಿದ್ದಾರೆ ಅಂದರೆ, ಈಗ ನಾವು ಭತ್ತಕ್ಕೆ ಈಗ 20-30 ದಿನ ಆದಮೇಲೆ 50 ದಿನ ಆದಮೇಲೆ ಒಂದು 30 ಕೆಜಿ ಯೂರಿಯಾ ಕೊಡಬೇಕು, ಅದ್ರ ಬದಲಾಗಿ ನಾನು ನ್ಯಾನೋ ಯೂರಿಯಾ ಸಿಂಪರಣೆ ಮಾಡ್ಬೋದಾ ಅಂತ. ಇಲ್ಲ, ಬರೇ ನ್ಯಾನೋ ಯೂರಿಯಾ ಸಿಂಪರಣೆ ಮಾಡೋದ್ರಿಂದ ಅದಕ್ಕೆ ಬೇಕಾದಂಥ ಒಂದು ಯೂರಿಯಾವನ್ನು ಒದಗಿಸೋಕ್ಕಾಗಲ್ಲ. ಇನ್ನೊಂದು, ಈಗ ನೀವೇ ಕೇಳಿದ್ರಿ, ಈಗ ನಾವು ಭೂಮಿಗೂ ಕೂಡ ಹಾಕ್ಬೋದಂತ. ಇಲ್ಲ, ಭೂಮಿಗೂ ಹಾಕೋಕ್ಕಾಗಲ್ಲ, ಅದೇನಿದ್ರೂ ಸಿಂಪರಣೆ ಮಾಡೋದಕ್ಕೆ. ಅದು ಭೂಮಿಗೆ ಹಾಕಿದ ತಕ್ಷಣವೇ ಏನೂ ಎಫೆಕ್ಟ್ ಆಗೋದಿಲ್ಲ, 1/2 ಲೀಟರ್ ಹಾಕಿದರೆ ಏನೂ ಉಪಯೋಗಿಲ್ಲ, ಅದು ಇಮಿಡಿಯೇಟ್ಲಿ ಮಣ್ಣಿಗೆ ಅಬ್ಸರ್ವ್ ಆಗುತ್ತೆ, ಬೆಳೆಗೂ ಕೂಡ ಸಿಗೋದಿಲ್ಲ ನ್ಯಾನೋ ಮಾಲಿಕ್ಯೂಲ್ಸ್. ಸೊ ಹಾಗಾಗಿ ಅದು ಸಿಂಪರಣೆನೇ ಮಾಡಬೇಕು. ಏನು ಹೆಂಗೆ ಉಪಯೋಗಿಸ್ಬೇಕು ಇದನ್ನು ಅನ್ನೋದು ಮುಖ್ಯವಾಗಿ ರೈತ ತಿಳ್ಕೊಬೇಕಂದ್ರೆ, ಇಲ್ಲಿ ನ್ಯಾನೋ ಯೂರಿಯಾ ಬಳಸೋದ್ರಿಂದ ನಾವು 25% ಸಾರಜನಕವನ್ನು ಕಡಿಮೆಗೊಳಿಸ್ಬೋದು. ಹೇಗಪ್ಪ ಅಂದರೆ, ಈಗ ನಾವು 1 ಎಕರೆಗೆ ಭತ್ತಕ್ಕೆ 100 kg ಸಾರಜನಕವನ್ನು ಶಿಫಾರಸು ಮಾಡ್ತೀವಿ, ಅಂದರೆ ಯೂರಿಯಾವನ್ನು 100 kg ಯೂರಿಯಾ ಶಿಫಾರಸು ಮಾಡ್ತೀವಿ. 50 kg ನಾವು ನಾಟಿ ಸಮಯದಲ್ಲಿ, ಇನ್ನು 25 kg 25-30 ದಿನ, ಮತ್ತು ಇನ್ನು 25 kg 50-55 ದಿನ. ಈ ಮೂರು ಸಮಯದಲ್ಲಿ ಯೂರಿಯಾವನ್ನು 25% ಕಡಿಮೆಗೊಳಿಸಿ 2 ಸಾರಿ ಸಿಂಪರಣೆ ಮಾಡಿದರೆ ನ್ಯಾನೋ ಯೂರಿಯಾ ಅಷ್ಟೇ ಇಳುವರಿ ಪಡಿಬೋದು. ಇಲ್ಲಿ ನಮ್ಮಲ್ಲಿ ಬಂದಿರತಕ್ಕಂಥ ಬಳಿತು ಅಂದರೆ 25% ಯೂರಿಯಾವನ್ನು ನಾವು ಸೇವ್ ಮಾಡ್ಬೋದು. ಆದರೆ ಭೂಮಿಗೆ ಹಾಕೋದನ್ನು 25% ಕಡಿಮೆ ಮಾಡಬೇಕು ಹೊರತು ಪೂರ್ತಿ ಕಡಿಮೆ ಮಾಡಿದರೆ ಬರೋದಿಲ್ಲ ಸರ್. ಅಂದರೆ ಡಾಕ್ಟರ್, ಈಗ ಮೇಲ್ಗೊಬ್ಬರವಾಗಿ ಏನು 25 kg ಯೂರಿಯಾ ಕೊಡ್ತಾರೆ, ಅದ್ರ ಬದಲು 12 kg ಯೂರಿಯಾ ಕೊಟ್ಟು 18 kg ಕೊಟ್ಬಿಟ್ಟು ಅದ್ರ ಬದಲು ನ್ಯಾನೋ ಯೂರಿಯಾ ಸಿಂಪರಣೆ ಮಾಡಿದರೆ ಅಷ್ಟೇ ಇಳುವರಿ ಬರುತ್ತೆ. 1 ಲೀಟ್ರ್ ಅರ್ಧ ಲೀಟ್ರ್ ಸಾಕು ಎಕರೆಗೆ. 100-120 ಲೀಟ್ರ್ ನೀರು 8 ಕ್ಯಾನ್ಗೆ ನಾವು 1 ಕ್ಯಾನಿಗೆ 60 ml ಹಾಕ್ಯಾನ್ ಸಿಂಪರಣೆ ಮಾಡಿದ್ವಿ ಆದರೆ 1/2 ಲೀಟ್ರ್ ಸಾಕು. ಓಕೆ, ಅಂದರೆ 2 ಬಾರಿ ಇದನ್ನು ಸಿಂಪರಣೆ ಮಾಡಬೇಕು. ಇಲ್ಲಿ ಅದಕ್ಕೆ ರೈತರು ಏನಂತಾರೆ, ಖರ್ಚು ಜಾಸ್ತಿ ಆಗುತ್ತೆ ಸಿಂಪರಣೆಗೆ. ನಾನು ಕೇಳೋಣ ಅಂತ, ಅದಕ್ಕೆ ಬಹಳ ಖರ್ಚು ಜಾಸ್ತಿ ಆಗೋದ್ರಿಂದ ಏನಾದರೂ ಇಳುವರಿ ನ್ಯಾನೋ ಯೂರಿಯಾ ಸಿಂಪರಣೆಯಿಂದ ಏನಾದರೂ ಜಾಸ್ತಿ ಆಗುತ್ತಾ? ಇಳುವರಿ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ಯೂರಿಯಾ ಹಾಕೋದನ್ನು ಹಾಕಿ ಇದನ್ನು ಸಿಂಪರಣೆ ಮಾಡಿದರೆ ಜಾಸ್ತಿ ಆಗುತ್ತೆ. ಕಡಿಮೆ ಹಾಕಿ ಇದನ್ನು ಸಿಂಪರಣೆ ಮಾಡಿದರೆ ನಮಗೆ ಮಾಮೂಲಿ ಯೂರಿಯಾ ಹಾಕೋ ಒಂದು ಇಳುವರಿನೇ ಬರುತ್ತೆ ಅಷ್ಟೇ. ಅಭಾವ ಇದ್ದಾಗ ಇದನ್ನ ಉಪಯೋಗಿಸ್ಕೋಬಹುದು. ಒಂದ್ ಚೀಲ ಭತ್ತ ಜಾಸ್ತಿ ಬಂದ್ರೆ ಧಾರಣೆ ಅಲ್ಲಿಗಲ್ಲಿಗೆ ಸರಿ ಆಗುತ್ತೆ. ಅವಾಗ ಸ್ವಲ್ಪ ನಿಮಗೆ ಯೂರಿಯಾ ಏನು ಬಳಸ್ತೀವಿ ಅಷ್ಟು ಬಳಸಿ ಇದನ್ನು ಸಿಂಪರಣೆ ಮಾಡಿದ್ರೆ ತೊಂದರೆ ಇಲ್ಲ. ಈಗ ಅದಕ್ಕಿಂತ ಮುಂದುವರೆದು ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನ್ಯಾನೋ ಯೂರಿಯಾ ಅಂದರೆ ಕೇವಲ ನಾವು ಅನ್ನ ಹೇಗೆ ಯೂಸ್ ಮಾಡ್ತೀವಿ, ಬರೇ ಅನ್ನ ಸಾಂಬಾರು ಇಲ್ಲ ಇನ್ನೇನು ಇಲ್ಲ ಅದಕ್ಕೆ, ಬರೀ ಒಂದು ಯೂರಿಯಾ. ಅದ್ರ ಬದಲು ಈ ನ್ಯಾನೋ DAP ಅಂತ ಬಂದಿದೆ. ನ್ಯಾನೋ DAP ಅಂದರೆ ಅದರಲ್ಲಿ ಸಾರಜನಕನಿರುತ್ತೆ, ರಂಜಕನಿರುತ್ತೆ. ಸೊ ಅದನ್ನು ಬಳಸೋದ್ರಿಂದ ಸ್ವಲ್ಪ ಗಿಡಕ್ಕೆ ಇನ್ನೂ ಉತ್ತಮ ಅಂದರೆ ಅನ್ನ ಸಾಂಬಾರು ಊಟ ಮಾಡ್ದಂಗೆ ನಾವು. ಅದಕ್ಕೋಸ್ಕರನೇ ನಾವು ನ್ಯಾನೋ DAP ಬಳಸ್ಬೋದು. ಅದು ಅಲ್ಲದೆ ಇನ್ನೊಂದಿದೆ, ಇತ್ತೀಚಿನ ದಿನಗಳಲ್ಲಿ 19-ಆಲ್ ಅಂತ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್, ಅದರಲ್ಲಿ 19% ಸಾರಜನಕ ಇರುತ್ತೆ, ರಂಜಕನೂ ಇರುತ್ತೆ, ಮತ್ತು ಪೊಟಾಶ್ ಇರುತ್ತೆ. ಇದು ಹೆಂಗೆ ಅಂದರೆ ಮುದ್ದೆ ಅನ್ನ ಸಾಂಬಾರು ಇದ್ದಾಗೆ. ಈ 3 ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಲ್ವ ನಮಗೆ. ಹಂಗೆ ಬೆಳಗ್ಗೆ ಈ 19-ಆಲ್ ಸಿಂಪರಣೆ ಮಾಡೋದ್ರಿಂದ ಈ 3 ಸಿಗುತ್ತೆ, ಇನ್ನೂ ಒಂದು 25% ಗೊಬ್ಬರನೂ ಬಳಸ್ಬೋದು. 19-ಆಲ್ಗೆ ಬಂದಾಗ ನಾನು ಏನು ಹೇಳ್ತೀನಿ ಅಂದರೆ, ಎಕರೆಗೆ 2 kg ಬೇಕಾಗೋದು. 1 kg 4 ಕ್ಯಾನ್ಗೆ ಹಾಕೊಳ್ಳಿ, ಅಂದರೆ 250 ಗ್ರಾಮ್ ಹಂಗೆ 1 ಕ್ಯಾನ್ಗೆ ಹಾಕೊಂಡು 4 ಕ್ಯಾನ್ಗೆ ಆಗುತ್ತೆ 1 kg. ಇನ್ನೊಂದು ಕೆಜಿನ 8 ಕ್ಯಾನನ್ನು 1 ಎಕರೆಗೆ ಸಿಂಪರಣೆ ಮಾಡಿದರೆ 25% ಎಲ್ಲ ರಸಗೊಬ್ಬರಗಳನ್ನು ನೀವು ಕಡಿಮೆ ಮಾಡ್ಬೋದು. 19-ಆಲ್ ಇದು ಬಹಳ ಮುಖ್ಯವಾಗಿ ರೈತ ತಿಳ್ಕೋಬೇಕು ಸರ್. ಯಾವ ಹಂತದವರೆಗೂ ಸಿಂಪಡಣೆ ಮಾಡ್ಬೋದು ಇದು? ಇದು ಕೂಡ 2 ಸಾರಿ. ಈಗ 19-ಆಲ್ ಅನ್ನ ಇದು ಏನಿದೆಯಲ್ಲ, 25-30 ದಿನದಲ್ಲಿ ತೆಂಡೆ ಒಡೆಯೋ ಒಂದು ಹಂತದಲ್ಲಿ ಸಿಂಪರಣೆ ಮಾಡ್ಬೋದು, ಮತ್ತು 50-50 ದಿನದಲ್ಲಿ ಒಂದು ಹಂತದಲ್ಲಿ ಸಿಂಪಡಣೆ. ಇದರಿಂದ ತೆಂಡೆಗಳು ಜಾಸ್ತಿ ಆಗ್ತವೆ, ಕಾಳುಗಳು ಸಂಖ್ಯೆ ಜಾಸ್ತಿ ಆಗ್ತವೆ, ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಡಾಕ್ಟರ್ ಸನತ್ ಕುಮಾರ್ ಅವ್ರು ಹೇಳ್ತಾರೆ, ರೋಗ ಬಂದಾಗ ಯೂರಿಯಾ ಕೊಡಬಾರ್ದು. ಹೌದು, ಅದಕ್ಕೇ ಹೇಳಿ ಸಿಂಪರಣೆ ಮಾಡ್ಬೋದೆ. ಅದನ್ನೇ ಹೇಳಿದ್ದು, ನ್ಯಾನೋ ಯೂರಿಯಾ ಸಿಂಪರಣೆ ಮಾಡೋದ್ರಿಂದ ಕೆಲವು ಸಾರಿ ಎಲೆ ಬೆಂಕಿ ರೋಗ ಜಾಸ್ತಿ ಆಗುತ್ತೆ, ಕುತ್ತಿಗೆ ಬೆಂಕಿ ರೋಗ ಜಾಸ್ತಿ ಆಗುತ್ತೆ. ಯೂರಿಯಾ ಎಲ್ಲಿ ಜಾಸ್ತಿ ಆಗ್ತೀವ ಅಲ್ಲಿ ಜಾಸ್ತಿ ಆಗುತ್ತೆ ಅದು. ಅದಕ್ಕೋಸ್ಕರನೇ ನೀವು ಅದ್ರ ಬದಲಾಗಿ ನ್ಯಾನೋ DAP ಮಾಡಿ, ಅದರಲ್ಲಿ ರಂಜಕ ಇರುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಬದಲು 19-ಆಲ್ ಮಾಡಿ, ಅಲ್ಲಿ ಪೊಟಾಶ್ ಇರುತ್ತೆ, ಅದರಲ್ಲಿ ಪೊಟಾಶ್ ಇದ್ದಾಗ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ಅಂತ. ಸನತ್ ಕುಮಾರ್ ಅವರು ಒಪ್ಪುಗತ್ತಾರೆ ಅಲ್ವಾ? ಹೌದು ಸರ್. ಭತ್ತದಲ್ಲಿ ಏನಾದರೂ ಹೊಸ ರೋಗಗಳು ಬರ್ತಾ ಇದ್ದಾವೆ? ಅದೇ ಸರ್. ಹೌದು ಸರ್. ಈಗ ಭತ್ತ ಯಾರ್ಯಾರು ಲೇಟಾಗಿ ನಾಟಿ ಮಾಡ್ತಾರೆ, ಲೇಟಾಗಿ ಕೊನೆಯಲ್ಲಿ ಎಲ್ಲ ಭತ್ತದ ನಾಟಿ ಸೀಸನ್ ಮುಗಿದಿರ್ತದೆ, ಈಗ ಆಗಸ್ಟ್ ಕೊನೆಯ ವಾರದಲ್ಲಿ ಯಾರು ನಾಟಿ ಮಾಡಿರ್ತಾರೆ, ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಕೂಡ ನಾಟಿ ಮಾಡಿರ್ತಾರೆ, ಅಂಥ ಭತ್ತದಲ್ಲಿ ನಮಗೆ ನ್ಯಾರೋ ಬ್ರೌನ್ ಸ್ಪಾಟ್ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡುಬಂದಿರ್ತದೆ. ಎಲ್ಲ ತಳಿಗಳಲ್ಲೂ ಕಂಡುಬಂದಿದೆ ನ್ಯಾರೋ ಬ್ರೌನ್ಸ್. ನ್ಯಾರೋ ಬ್ರೌನ್ ಸ್ಪಾಟ್, ನ್ಯಾರೋ ಬ್ರೌನ್ ಸ್ಪಾಟ್ ಅಂದರೆ ಸರ್ಕೋಸ್ಪೋರಿಡಿಯಂ ಒರೇಜ್ ಅಂತಕ್ಕಂಥದ್ದು, ನೀಳ ಕಂದು ಚುಕ್ಕೆ ರೋಗ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದು ಶಿಲೀಂಧ್ರ ರೋಗ ಹೆಚ್ಚಾಗಿ ಬಂದು ಅದು ಎಲೆ ಮೇಲೆ ಚುಕ್ಕಿಗಳು ನೀಳವಾಗಿರ್ತದೆ, ಮತ್ತು ಒಂದು ಕಂದು ಬಣ್ಣನೂ ಇರ್ತದೆ, ಮತ್ತು ನೀಲಿ ಬಣ್ಣನೂ ಕಾಣ್ತಾ ಇರ್ತದೆ. ಅದು ಒಂದು ಎಲೆ ಮೇಲೆ ಸುಮಾರು 50-100 ಚುಕ್ಕೆಗಳು ನೋಡಿರ್ತೀವಿ. ಅದು ಬಂತು ಅಂದರೆ ಬೆಳವಣಿಗೆನೇ ಆಗಲ್ಲ ಭತ್ತ. ನಾ MT-1000 AR-64 ಜ್ಯೋತಿಯಲ್ಲಿ ಎಲ್ಲ ತಳಿಗಳಲ್ಲೂ ನಾವು ಕಂಡುಬಂದಿರ್ತದೆ, ಅದು ಲೇಟಾಗಿ ಹಾಕಿದ್ರೆ ಮಾತ್ರ. ಅದಕ್ಕಾಗಿ ರೈತರು ಆದಷ್ಟು ಲೇಟಾಗಿ ಹಾಕೋದನ್ನ ಅವಾಯ್ಡ್ ಮಾಡಿದ್ರೆ ಈ ರೋಗ ಬರಲ್ಲ. ಮತ್ತು ತಿರ್ಗಿ ಅದಕ್ಕಾಗಿ ಶಿಲೀಂಧ್ರನಾಶಕ ಹೊಡೆಯೋದು ಬೇಕಾಗಿಲ್ಲ. ಆದಷ್ಟು ಎಷ್ಟೇ ಕಷ್ಟ ಆಗಲಿ ಅವರು ಬೆಳೀತಕ್ಕಂಥ ಯಾವುದೇ ತಳಿ ಆಗಿರಲಿ, ಇನ್ ಟೈಮಾಗಿ ಹಾಕಿದ್ರಂದ್ರೆ ಈ ರೋಗ ಬರಲ್ಲ ಸರ್. ಆಯ್ತಪ್ಪ, ಲೇಟಾಗಿ ಹಾಕ್ಬಿಟ್ಟಿದ್ದೀನಿ. ಹೌದು ಸರ್. ಏನು ಹೊಡಿಬೇಕು ಹೇಳಿ? ಹಂಗೂ ಅವ್ರು ಹಾಕಿದಾರಂದರೆ, ಲೇಟಾಗಿ ಹಾಕಿದಾರಂದರು, ಈ 1-2 ಚುಕ್ಕೆ ಕಾಣ್ತಲೇ ಎಕ್ಸೋಕನೋಝೋಲ್, ಎಕ್ಸೋಕೋನೋಸಲ್ ಅಂತಕ್ಕಂಥ ಶಿಲೀಂಧ್ರ ನಾಶಕನ ನಾವು ಪ್ರತಿ ಲೀಟ್ರಿಗೆ 2 ml ಸರ್, ಅದು 20 cc ಸಿಗ್ತದೆ. ಸೊ 15 ಲೀಟ್ರ್ ನೀರಿಗೆ 30 ml ಎಕ್ಸೋಕೋನೋಸಲ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಇದು ಅಥಾರಿಟಿ ಆಗ್ತದೆ ಸರ್. ಬರಲಿ ಬರದಲ್ಲೇ ಹೋಗಲಿ ಹೊಡೆದ್ರೆ ಒಳ್ಳೇದು, ಭಾರಿ ಒಳ್ಳೆ ಸರ್. ಈ ವರ್ಷ ಮಾತ್ರ ಈ ಸೀಸನ್ನಲ್ಲಿ ರೈತರು, ಎಲ್ಲ ರೈತ ಬಂದವರು, ಅವರು ಗದ್ದೆಗೆ ರೋಗ ಬರಲಿ ಬರದೇ ಇರಲಿ, ನಾಟಿ ಮಾಡಿದ 20 ದಿನ ಅಥವಾ ಕಳೆ ತೆಗೆದ ನಂತರ ದಯವಿಟ್ಟು ರಿಜೆಂಟ್ ಅದು ಪಿಪ್ರೋನಿಲ್ 1.5 ml ಮತ್ತು ಸಾಫ್ 2 ಗ್ರಾಮು ಸಿಂಪಡಣೆ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಯಾವ ರೋಗಗಳು ಮುಂದೆ ಬರೋ ಅಥಾರಿಟಿ ಆಗ್ತದೆ. ಮತ್ತು ನಮಗೆ ಅದರಿಂದ ಏನಾಗ್ತದೆ ಅಂದರೆ, ಈಗ 1 ಎಕರೆಗೆ 150 ಲೀಟ್ರ್ ನೀರು ಸೊಲ್ಯೂಷನ್ ಬೇಕಾಗ್ತದೆ, 150 ಲೀಟ್ರ್ ದ್ರಾವಣ. ಸೊ ಅಷ್ಟನ್ನ ಸಿಂಪಡಣೆ ಮಾಡ್ಕೊಂಡ್ರೆ ಸಾಕು. ಡಾಕ್ಟ್ರೆ, ಈಗ ಒಳ್ಳೆಯ ಹಂಗಾಮಿದೆ, ಮುಂಗಾರು ಪೂರ್ವ ಮುಂಗಾರು ಚೆನ್ನಾಗಾಗಿದೆ, ನೀರು ಸಮೃದ್ಧವಾಗಿದೆ, ಈ ವರ್ಷ ಚೆನ್ನಾಗಿ ಭತ್ತ ಬೆಳೆದೇ ಬಿಡ್ಬೇಕು ನಮ್ಮ ರೈತರು. ಹೌದು ಸರ್, ಏನು ಸಲಹೆ ಕೊಡ್ತೀರಿ ಹೇಳಿ ಸರ್. ಆ್ಯಕ್ಚುಲಿ ಈಗ ಭತ್ತ ಅಂದ ತಕ್ಷಣವೇ ನಾವು ಅದಕ್ಕೆ ಏನು ಪೋಷಕಾಂಶ ಬೇಕೋ ಅಷ್ಟು ಪೋಷಕಾಂಶ ಕೊಟ್ಟರೆ ನಿಮಗೇನು ಎಕರೆಗೆ ನಿಮಗೆ 25 ಅಲ್ಲ 35 ಕ್ವಿಂಟಲ್ ಕೂಡ ತೆಗಿತಾಯಿದ್ದಾರೆ ಅಂದರೆ ಸಮತೋಲನ ಪೋಷಕಾಂಶವನ್ನು ಕೊಡಬೇಕಾಗುತ್ತೆ, ಮತ್ತು ಸರಿಯಾದ ಸಮಯದಲ್ಲಿ ಕಳೆಗಳನ್ನು ನಿಯಂತ್ರಣೆ ಮಾಡ್ಕೊಳ್ಬೇಕಾಗುತ್ತೆ. ಕೀಟ ರೋಗಗಳನ್ನು ಬರೋದಕ್ಕಿಂತ ಮುಂಚೆನೇ, ಈಗ ನಮ್ಮ ಸನತ್ ಕುಮಾರ್ ಸರ್ ಹೇಳಿದರು, ಒಂದು ಸಾರಿ ಅವರು ಸಿಂಪರಣೆಯನ್ನು 25-30 ದಿನ ತೆಂಡೆ ಹೊಡೆಯೋ ಹಂತದಲ್ಲಿ ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಅದಲ್ಲದೇ ನೀರು ನಿರ್ವಹಣೆಯನ್ನು ನಾನು ಹೇಳಿದೆ ಈಗಾಗಲೇ, ನೀರು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಅವರು ಈಗ ಏನಾದರೂ ಈ ಸೂಕ್ಷ್ಮ ಪೋಷಕಾಂಶಗಳ ಒಂದು ಕೊರತೆ ಕಂಡು ಬಂದಾಗ 1 ಅಥವಾ 2 ಸಾರಿ ಅಥವಾ ಈ ಲಿಕ್ವಿಡ್ ಫರ್ಟಿಲೈಸರನ್ನು ಸಿಂಪರಣೆ ಮಾಡ್ಕೊಂಡಿದ್ದಾದರೆ ಅವರು ಈ ಸಾರಿ 30 ಕ್ವಿಂಟಲ್ಲೇ ತೆಗಿಬೋದು. ಈಗ ನಮ್ಮಲ್ಲಿ ಎಷ್ಟೋ ರೈತರು ಬರ್ತಾರೆ, ನೀವು ಹೇಳಿದ 94 ಸಿಂಪರಣೆ ಮಾಡಿ ಈ ಸಾರಿ ನನ್ನ 6.5 ಅಲ್ಲಿ 30 ಕ್ವಿಂಟಲ್ ಬಂದು ಸರ್ ಇಳುವರಿ ಅಂತ ಈ ರೀತಿಯಾದಂಥ ಒಂದು ಇದೆ. ಇದ್ರ ಜೊತೆಗೆ ಇನ್ನೂ ರೈತರು ಭತ್ತದಲ್ಲೇ ಸದೃಢರಾಗಬೇಕಂದ್ರೆ ಬರೀ ಭತ್ತ ಬೆಳಿಬಾರ್ದು, ಅವರ ಒಂದು ಕುಟುಂಬದಲ್ಲಿ ಬಹು ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಭತ್ತ ಜೊತೆಗೆ ರಾಗಿ ಇರ್ಬೋದು ಅಥವಾ ಶುಗರ್ ಕೇನ್ ಇರ್ಬೋದು, ತರಕಾರಿ ಬೆಳೆ ಇರ್ಬೋದು, ಈ ರೀತಿ ಬೆಳೆ ಅಳವಡಿಸ್ಬೇಕು. ಮತ್ತು ಬೆಳೆ ಪರಿವರ್ತನೆ ಮಾಡ್ಬೇಕು ಸರ್. ಇಲ್ಲಿ ರೈತರು ಬರೀ ಭತ್ತನೇ ಬೆಳೀತಿರ್ತಾರೆ, ಒಂದು ಸಾರಿ ಮಳೆಗಾಲದಲ್ಲಿ ಭತ್ತ ಬೆಳೆದರೆ ಬೇಸಿಗೆನಲ್ಲಿ ರಾಗಿ ಹಾಕಲಿ ಅದಕ್ಕೆ, ಅಥವಾ ಇನ್ನು 2 ವರ್ಷ ಬಿಟ್ಟು ಶುಗರ್ ಕೇನ್ ಹಾಕಲಿ ಆ ಭೂಮಿಗೆ, ಅವಾಗ ಏನಾಗುತ್ತೆ ಬೇರೆ ಬೇರೆ ಪೋಷಕಾಂಶಗಳು ಉಪಯೋಗ ಆಗ್ತವೆ. ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಅವರ ಕುಟುಂಬದಲ್ಲಿ, ಯಾಕೆಂದರೆ ಬರೀ ಒಂದು ಬೆಳೆಗಳಿಂದಲೇ ನಮಗೆ ಆದಾಯ ಬರೋದಿಲ್ಲ. ಯಾಕೆಂದರೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಸರ್. ಈಗ ಒಬ್ಬ ನಾನು ನಮ್ಮ ಊರಿಗೆ ಹೋಗಿದ್ದೆ, ಶಂಕರ ಅಂತ ಅವ್ನು ಕೇಳಿದೆ, ಏನಪ್ಪ ಈ ಸರಿ ಗೌರಿ ಗಣೇಶ ಹಬ್ಬ ಭಾಳ ಚೆನ್ನಾಗಿ ಮಾಡ್ತಾಯಿದೆಯಲ್ಲ ಅಂತ. ಹೌದಣ್ಣ, ಚೆನ್ನಾಗಿ ಮಾಡ್ತಾಯಿದ್ದೀನಿ, ನಮ್ಮ ಹೊಲದಲ್ಲಿ 2 ಸೀಬೆ ಗಿಡ ಇತ್ತಲ್ಲ, ಆ ಸೀಬೆ ಗಿಡದಿಂದ 1,000 ರೂಪಾಯಿ ಬಂತಣ್ಣ ಅಂದ. ಅದು ಹೆಂಗೆ 6,000 ಬಂತು ಅಂದೆ. ಅಣ್ಣ, 2 ಗಿಡ ಒಳ್ಳೆ ಚೆನ್ನಾಗಿ ಬೆಳೆದಿದ್ದಾವೆ, ಒಂದು ಗಿಡಕ್ಕೆ 1.5 ಸಾವಿರ ಕಾಯಿ ಬಂತು, 2ರಿಂದ 3 ಸಾವಿರ ಕಾಯಿ ಬಂತು, ಒಂದು ಕಾಯಿಗೆ 2 ರೂಪಾಯಿ ಹಂಗೆ ಕಿತ್ಕೊಟ್ಟೆ ಅವನ್ನ, ನನಗೆ 6,000 ಬಂತಣ್ಣ ಅಂದ. ಹೌದಣ್ಣ, ಅಷ್ಟೊಂದು ಬಂತನಪ್ಪ ಅಂದೆ. ಅದಕ್ಕೆ 6,000ದಲ್ಲಿ ನನ್ನ ಹೆಂಡ್ತಿಗೆ ಒಂದು ಸೀರೆ ತಕ್ಕೊಟ್ಟೆ, ಯಾಕೆಂದರೆ ಅವಳು ಸಾಯಂಕಾಲ ಬೆಳಗ್ಗೆ ಹೋಗಿ ಸ್ವಲ್ಪ ನೋಡ್ತಾ ಇದ್ಲು ಅದನ್ನ, ಅದಕ್ಕೊಂದು ಸೀರೆ ತೆಗೆದುಕೊಟ್ಟೆ, ಹಬ್ಬನೂ ಚೆನ್ನಾಗಾಯಿತು ಅಂತ. ಅಂದರೆ ಬಹು ಬೆಳೆ ಪದ್ಧತಿ, ಸಮಗ್ರ ಕೃಷಿ ಇವನ್ನೆಲ್ಲ ಅಳವಡಿಸ್ಕೊಂಡಿದ್ದೆ. ಆದರೆ ಭತ್ತ ಜೊತೆಗೆ ನೋಡಿ, 2 ಸೀಬೆ ಗಿಡ 6,000 ರೂಪಾಯಿ ನಮ್ಮ ಗೌರಿ ಹಬ್ಬ ಮಾಡಿಸುತ್ತೆ ಅಂದರೆ ಯಾಕೆ ಮಾಡಬಾರ್ದು ಬೇರೆ ಆ ಥರ ಎಲ್ಲರೂ ಕೂಡ? ಇದೊಂದೇಲ್ಲ, ನೀವು ಸಪೋರ್ಟ್ ಹಾಕೇಳಿ, ಇನ್ಯಾವ್ದು ಹಾಕೇಳಿ, ಹಾಂ, ಆ ರೀತಿಯಾಗಿ ಭತ್ತದ ಜೊತೆಗೆ ಬೇರೆ ಒಂದು ಕೃಷಿನೂ ಮಾಡೋದ್ರಿಂದ ಅವ್ರು ಸದೃಢ ಆಗ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸನತ್ ಕುಮಾರ್ ಅವರೇ, ಕೃಷಿ ಮೇಳದಲ್ಲಿ ಈ ರೋಗಗಳಿಗೆ ಸಂಬಂಧಪಟ್ಟಂತೆ, ಅವುಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ನಮ್ಮ ರೈತರು? ಈ ವರ್ಷ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ, ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ನವೆಂಬರ್ ಕೊನೆ ವಾರದಲ್ಲಿ ಕೃಷಿ ಮೇಳ ಇರ್ತದೆ. ಸೊ ಅದರಲ್ಲಿ ನಾವು ರೈತ ಬಾಂಧವರಿಗಾಗಿ ಅಲ್ಲಿ ಈ ಬೆಂಕಿ ರೋಗ ನಿರೋಧಕ ತಳಿಗಳನ್ನು ಯಾವ ರೀತಿ ಪತ್ತೆ ಹಚ್ಚೋ ಅಂತಕ್ಕಂಥದ್ದು ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿರ್ತದೆ. ಅದೇ ರೀತಿ ಶೀತ್ ಬ್ಲೈಟ್, ರೆಜೊಕ್ಟೋನಿಯಾದಿಂದ ಬರ್ತಕ್ಕಂಥ ಈ ಶೀತ್ ಬ್ಲೈಟ್ ಅಂತಕ್ಕಂಥ ಒಂದು ರೋಗಕ್ಕೆ ನಾವಲ್ಲಿ ರೋಗ ನಿರೋಧಕ ಇರ್ತಕ್ಕಂಥ ತಳಿಗಳನ್ನ ನಾವು ಪತ್ತೆ ಹಚ್ಚಿ ಅಲ್ಲಿ ರೈತರ ಮುಂದೆ ಕಾಣಿಸಕ್ಕೆ ಇಟ್ಟಿರ್ತೀವಿ ಸರ್. ಅದರಿಂದ ಅದೇ ರೀತಿ ಅಲ್ಲಿ ಬರ್ತಕ್ಕಂಥ ರೋಗಗಳನ್ನೆಲ್ಲನೂ ನಾವೊಂದು ಪಾಟಲ್ಲಿ ಹಾಕ್ಬಿಟ್ಟು ಅವನ್ನ ಅಥೋರಿಟಿ ಮಾಡೋದು ಯಾವ ರೀತಿ ಅಂತಕ್ಕಂಥದ್ದು ತೋರಿಸ್ಕೊಡ್ತಾ ಇರ್ತೀವಿ. ಇಷ್ಟು ಅಲ್ಲಿ ಕಾಣ್ತಾ ಇರ್ತದೆ. ಮತ್ತು ನಾವು ವಿಜ್ಞಾನಿಗಳು ಅಲ್ಲೇ ನಿಂತು ಬಂದಂಥ ರೈತರಿಗೆ ಭತ್ತದಲ್ಲೇ ಆಗಿರ್ಬೋದು, ಬೇರೆ ಯಾವುದೇ ಬೆಳೆಯಲ್ಲಿ ಆಗಿರ್ಬೋದು, ಬರ್ತಕ್ಕಂಥ ರೋಗಗಳನ್ನ ಅಥೋರಿಟಿ ಯಾವ ರೀತಿ ಸಮಗ್ರವಾಗಿ ಮಾಡ್ಬೇಕಂತಕ್ಕಂಥದ್ದನ್ನ ನಾವಲ್ಲಿ ಬಂದಂಥ ಎಲ್ಲ ಲಕ್ಷಾಂತರ ಜನ ರೈತ ಬಾಂಧವಗಳಿಗೆ ತಿಳಿಸ್ಕೊಡೋಕೆ ರೆಡಿ ಇದ್ದೀವಿ ಸರ್. ಇಲ್ಲಿಂದ ಅಲ್ಲಿವರೆಗೂ ಏನೇನು ತಿಳಿಸ್ಕೊಡ್ತೀರಾ ಅದನ್ನು ಹೇಳಿ. ಅಂದರೆ ಈಗ ಭತ್ತ ಅವರು ಬೆಳೀತಾ ಇದ್ದಾರೆ, ನೀವು ಬೆಳೀತೀರಿ, ಹೌದು ಸರ್, ಯಾವ ರೀತಿ ಬಂದು ನಿಮ್ಮ ಜೊತೆ ಕಲ್ತ್ಕೋಬೋದು ರೈತರು? ಅದೇ ಸರ್, ಈಗ ಅಲ್ಲಿ ಬಂದಾಗ ದಿನೇಶ್ ಸರ್ ಹೇಳಿದ್ರೆ ಚೆನ್ನಾಗಿರ್ತದೆ ಇದು, ಯಾಕಂದರೆ ಈ ಬೇರೆ ಬೇರೆ ಪದ್ಧತಿಗಳನ್ನೆಲ್ಲ ಅವರು ಡೆಮೋ ಅಲ್ಲಿರ್ತದೆ. ಹೇಳಿ ದಿನೇಶ್ ಸರ್, ನೀವೇ ಹೇಳಿ. ಹೌದು ಸರ್, ನಮ್ಮಲ್ಲಿ ಬೇರೆ ಬೇರೆ ಪದ್ಧತಿ ಈಗ ಏನಂದರೆ, ಈಗ ಬಂದರೆ ಅವರು ಈಗ ಅವರಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯೇ ಕಾಣ್ತಾರೆ ಅವರು ರೋಗಗಳು ಅಂತಾರೆ, ಅಥವಾ ಕನ್ಫ್ಯೂಸ್ ಆಗುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಸಮಸ್ಯೆಗಳನ್ನು ತಗೊಂಬರ್ತಾರೆ ಸರ್ ನಮ್ಮ ಹತ್ರ. ತಗೊಂಬಂದಾಗ ಅವ್ರಿಗೆ ನಾವು ಇದು ಪೋಷಕಾಂಶದ ಕೊರತೆ ಇದ್ದರೆ ಪೋಷಕಾಂಶ, ಅಥವಾ ಕೀಟ ರೋಗ ಇದ್ದರೆ ಕೀಟ ರೋಗದ ಬಾಧೆ, ಇದನ್ನು ಈ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ನಾನು ಹೇಳ್ತೀವಿ. ಅದಲ್ಲದೆ ಕೆಲವು ಸಾರಿ